ಏಕೆಂದರೆ ಬೆಳೆಯು ಸುರಕ್ಷಿತ ನಿಶ್ಚಿಂತ ರೈತ ಬೆಳೆ ವಿಮೆಯಿಂದ ಎಲ್ಲರೂ ತೃಪ್ತ. ಕೃಷಿ ಮತ್ತು ರೈತರ ಕಲ್ಯಾಣ ಖಾತೆ, ಭಾರತ ಸರ್ಕಾರ. ನಿಮ್ಮ ಮನೆಯಂಗಳದಲ್ಲಿ ಅಥವಾ ನಿಮ್ಮ ಮನೆಯ ಮಹಡಿಯ ಮೇಲೆ ತರಕಾರಿಗಳನ್ನು ಬೆಳೆಸಲು ಬಯಸುತ್ತೀರಾ? ಹಾಗಾದರೆ ಇಲ್ಲಿದೆ ಸುವರ್ಣಾವಕಾಶ. ಬಾಯರ್ ಸೆಮಿನಿಸ್ ಕಂಪನಿ ಹೋಮ್ ಗಾರ್ಡನ್ ತರಕಾರಿ ಬೀಜಗಳನ್ನು ಪ್ರಸ್ತುತಪಡಿಸುತ್ತಿದೆ. ಇದೀಗ ಅಮೆಜಾನ್ನಲ್ಲಿ ಅಥವಾ ನಿಮ್ಮ ಹತ್ತಿರದ ಬೀಜದ ಅಂಗಡಿಗಳಲ್ಲಿ ಖರೀದಿಸಿ. ಹೆಚ್ಚಿನ ಮಾಹಿತಿಗೆ ಟೋಲ್ ಫ್ರೀ ಸಂಖ್ಯೆ 1800120449 ಕರೆ ಮಾಡಿ. ಈಗ ಕೇಳಿ ಕೃಷಿ ಬದುಕಿನ ಅನುಭವಗಳು ಕುರಿತು ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕು ಬಿಸ್ತುವಳ್ಳಿ ಗ್ರಾಮದ ಕೃಷಿಕ ಜಿ ಬಸವರಾಜ್ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ಯುಎಂ ಮರುಳಸಿದ್ದೇಶ್. ಆತ್ಮೀಯ ರೈತ ಬಾಂಧವರೇ, ಇವತ್ತಿನ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ನಾವಿವತ್ತು ದಾವಣಗೆರೆ ಜಿಲ್ಲೆಯ ಜಗಳೂರು ತಾಲೂಕಿನ ಬಿಸ್ತುವಳ್ಳಿ ಗ್ರಾಮದ ಯುವ ಕೃಷಿಕರಾದಂತಹ ಜಿ ಬಸವರಾಜ್ ಅವರು ನಮ್ಮೊಂದಿಗೆ ಇದ್ದಾರೆ. ಅವರ ಒಂದು ಕೃಷಿ ಬದುಕಿನ ಅನುಭವಗಳು ಯಾವ ರೀತಿ ಇದೆ ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಬಸವರಾಜ್ ಅವರೇ. ನಮಸ್ಕಾರ ಬಸವರಾಜ್ ಅವರೇ, ಹೇಳಿ ಯಾವ ಯಾವ ಬೆಳೆಗಳನ್ನ ಬೆಳೀತಾ ಇದ್ದೀರಾ? ನಾವು ಈರುಳ್ಳಿ, ಮೆಕ್ಕೆಜೋಳ, ತೊಗರಿ ಇಷ್ಟನ್ನು ಬೆಳೆ ಬೆಳೆದಿದೆ. ಈಗ ಒಟ್ಟಾರೆ ನಿಮಗೆ ಎಷ್ಟೆಕರೆ ಕೃಷಿ ಭೂಮಿ ಇದೆ? ಒಟ್ಟು ನಮ್ಮ ಪಾಲಿಗೆ ಬಂದಿರೋದು 3 ಎಕರೆ ಜಮೀನು ಬಂದಿದೆ, 2 ಎಕರೆ ನೀರಾವರಿ ಇದೆ, 1 ಎಕರೆ ಕುಷ್ಕಿ ಇದೆ. ನೀರಾವರಿಗೆ ಯಾವ್ಯಾವ ಬೆಳೆಗಳನ್ನ ಬೆಳೀತಾ ಇದ್ದೀರಾ? ಮೆಕ್ಕೆಜೋಳ, ಈರುಳ್ಳಿ ಆಗಿದ್ವಿ. ಈಗ ಮತ್ತೆ ನೆಕ್ಸ್ಟ್ ಬೇರೆ ಬೆಳಿಬೇಕಂತೇಳಿ ಪ್ಲಾನ್ ಮಾಡ್ತಾ ಇದೀವಿ. ಯಾವ್ದು ಬೆಳಿಬೇಕಂತಂದು ತೋಟ ಮಾಡಬೇಕು, ಅದರೊಳಗೆ ದನಿಗೋ ಮೇವು ಬೆಳಿಬೇಕು ಅಂತ ಒಂದು ಪ್ಲಾನ್ ಹಾಕಿದ್ವಿ. ಈ ವರ್ಷ ಮಾಡಿರೋದ್ರಿಂದ ಹೊಸದಾಗಿ ನೀರಾವರಿನ ಮಾಡ್ಬೇಕಂತ ಪ್ಲಾನ್ ಮಾಡಿದ್ವಿ. ಈಗ ಇಷ್ಟು ವರ್ಷ ನೀರಾವರಿ ಮಾಡಿರಲಿಲ್ಲ ನೀವು? ಮೊದ್ಲು ಹಿಂದೀಗ ಒಂದು 15 ವರ್ಷದಿಂದ ಮಾಡಿದ್ವಿ, ನೀರು ಹೋದ್ವು. ಮತ್ತೀಗ ಮಳೆಗಾಲ ಇಂಪ್ರೂವ್ ಆಗಿರೋದ್ರಿಂದ ಮತ್ತೆ ಬೋರ್ ಹಾಕಿಸಿ ನೀರಾವರಿ ಮಾಡ್ಬೇಕಂತ ಮಾಡ್ತಾ ಇದ್ವಿ. ನೀರು ಇಂಪ್ರೂವ್ಮೆಂಟ್ ಚೆನ್ನಾಗಿರೋದ್ರಿಂದ ತೋಟ ಆಗಲಿ ಹಸುವಿನ ಹೈನುಗಾರಿಕೆ ಆಗಲಿ ಮಾಡ್ಬೇಕು ಅಂತಂದು ಮತ್ತೆ ಬೋರ್ವೆಲ್ ಮಾಡಿಸಿದ್ವಿ. ಈಗ 15 ವರ್ಷದ ಹಿಂದೆ ನೀವು ಕೊಳವೆ ಬಾವಿ ಹಾಕ್ಸಿದ್ರಲ್ಲ, ಆ ಒಂದು ಕೊಳವೆ ಬಾವಿ ಜಲ ಅಭಿವೃದ್ಧಿ ಆಗಿಲ್ವಾ? ಅದು ಆಗ್ಲಿಲ್ಲ. ಅವಾಗ ಕೊಳವೆ ಬಾವಿ ಬಹಳ ಹಡಿ, ಆಳ ಕಡಿಮೆ. ಅವಾಗ 100-150 ಅಡಿ ಅಷ್ಟೇ ಇರ್ಲಿ ಇದ್ದಿದ್ದು. ಆಳ ಜಾಸ್ತಿ ಆಗಿದ್ರೆ ಈಗ ಇಂಪ್ರೂವ್ಮೆಂಟ್ ಆಗಿತ್ತು. ಅವಾಗೆಲ್ಲ ನಾವು ಅಷ್ಟಕ್ಕೆ ಇದ್ ಮಾಡ್ಬಿಟ್ಟಿವಲ್ಲ, ಅವು ನೀರಾಗ್ಲಿಲ್ಲ, ಹಂಗಾಗಿ ನಿಂತೋಗ್ಬಿಟ್ಟು ಮಳೆಗಾಲ ಕಡಿಮೆ ಆಗಿ. ಈಗ ಆಳವಾದ ಬೋರ್ ಹಾಕ್ಸಿದ್ರಿಂದ ಇಂಪ್ರೂವ್ಮೆಂಟ್ ಆಗ್ತದೆ, ಮಳೆಗಾಲ ಆಯ್ತೆ. ಈಗ ಮೊದ್ಲೆಲ್ಲ ಅಂತರ್ಜಲ ಮೇಲೆ ಇತ್ತು, ಈಗೆಲ್ಲ ಆಳವಾಗಿ ಹೋಗಿದೆ ಅಂತ ಹೇಳಿ. ಮೊದ್ಲೆಲ್ಲ ಮಳೆ ಜಾಸ್ತಿ ಇತ್ತು, ಅಂತರ್ಜಲ ಇತ್ತು, ಈಗ ಅಂತರ್ಜಲ ಆಳಾಕೋಗ್ಬಿಡಿದೆ. ಹಂಗಾಗಿ ಆಳವಾಗಿರೋದ್ರಿಂದ 4 ವರ್ಷ ತಳಗೆ ಬರ್ತವೆ. ಅಂತರ್ಜಲ ಮೇಲೆ ಇರೋದ್ರದ್ದು ಅದು ಮಳೆಗಾಲ ಆದಷ್ಟೇ ಸ್ವಲ್ಪ ದಿನ ಬರುತ್ತೆ, ಮತ್ತೆ ಇನ್ನೊಂದು ಸ್ವಲ್ಪ ದಿನದಾಗ ನೀರು ಬತ್ತೆ ಬಿಡುತ್ತೆ. ಈ ವರ್ಷ ನೀರಾವರಿ ಮಾಡ್ಬೇಕಂತ ಅನಿಸ್ತು ನಿಮಗೆ? ಈಗ ಮಳೆಗಾಲ ಜಾಸ್ತಿ ಆಯ್ತು, ಈ ಸರ್ಕಾರದವರು ಎಲ್ಲ ಕೆರೆಗಳು ತುಂಬಿಸ್ತಾ ಇದಾರೆ, ಹಂಗಾಗಿ ನೀರಿನ ಕೊರತೆ ಬರೋದಿಲ್ಲ ಅನ್ನೋ ಒಂದು ಮನೋಭಾವನೆ ನಮ್ಮಲ್ಲಿ ಹುಡ್ತು. ಯಾಕೆ ನಾವು ಮಾಡಬಾರ್ದು? ಏನಾದ್ರು ತೋಟ ಬೆಳಿಬಹುದು, ಹೈನುಗಾರಿಕೆ ಬೆಳೆ ಬೆಳಕ್ ಬೇಕೇ ಬೇಕು, ನೀರಿಲ್ಲದಲ್ಲಿ ಯಾವ ಬೆಳೆನೂ ಬೆಳಕಾಗಲ್ಲ. ಈಗೆಲ್ಲ ಕೊಳವೆ ಬಾವಿ ಹಾಕ್ಸ್ಬೇಕಂತಂದ್ರೆ ತುಂಬಾ ಹಣ ಬೇಕಾಗುತ್ತೆ, ಇದನ್ನೆಲ್ಲ ಯಾವ ರೀತಿ ನೀವು ಹೊಂದಿಸಿದ್ರೆ? ಇದಕ್ಕೆ ನಮಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಸಹಾಯಧನ ಸಮೇತವಾಗಿ ಸಾಲ ಕೊಡ್ತಾರೆ. ಕೊಳವೆ ಬಾವಿಗೆ ಕೃಷಿಗೆ ಏನೇ ಮಾಡಿದ್ರು ಕೊಡ್ತಾರೆ, ಸಹಾಯಧನ ಸಮೇತ ಅವರು ಸಾಲ ಕೊಡ್ತಾ ಇದ್ದಾರೆ. ಅದನ್ನ ನಾವು ವಾರ ವಾರ ವಾರ ಕಂತು ಮುಖಾಂತರ ಕಟ್ಟಿಕೊಂಡು ಹೋಗೋದು. ಬ್ಯಾಂಕ್ ಬಡ್ಡಿ, ರಿಯಾಯಿತಿ ಬಡ್ಡಿ, ಕಡಿಮೆ ಬಡ್ಡಿ ದರದಲ್ಲಿ ಕೊಡ್ತಾರೆ. ನೀರಾವರಿಗೆ ಸಾಲಕ್ಕೆ ಸಂಬಂಧ ಯೋಜನೆ ಒಳ್ಳೆ ಅನುಕೂಲ ಆಯಿತು. ಅಂದ್ರೆ ಧರ್ಮಸ್ಥಳ ಸಂಘದಲ್ಲಿ ನೀವು ಸಾಲ ತಗೊಂಡ್ರೆ? ಹೌದೌದು, ಧರ್ಮಸ್ಥಳ ಸಂಘದಿಂದ ನಾವು ಸಾಲ ತಗೊಂಡ್ವಿ. ಅವರು ಕೃಷಿಗೆ ಅಂತಂದ್ರೆ ತಡ ಮಾಡ್ದಂಗ್ ಲೋನ್ ಸ್ಯಾಂಕ್ಷನ್ ಮಾಡ್ತಾರೆ, ಯಾವ ಒಂದು ಆಧಾರ ಇಲ್ಲದಕ್ಕೆ ಅವರು ಸಾಲ ಕೊಡ್ತಾರೆ ನಮಗೆ. ಈಗ ಸಾಕಷ್ಟು ಗ್ರಾಮಗಳಲ್ಲಿ ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪುಗಳನ್ನ ನಾವು ನೋಡಿದ್ವಿ. ಅಂತದ್ರಲ್ಲೂ ನಿಮ್ಮ ಒಂದು ಗ್ರಾಮದಲ್ಲಿ ನೀವೆಲ್ಲ ಪುರುಷರು ಸೇರಿ ಸಂಘ ಮಾಡಿದ್ರೆ? ಹೌದು, ನಾವು ಪುರುಷರು ಪ್ರಗತಿ ಬಂಧು ಸಂಘ ಅಂತೇಳಿ ಗಂಡು ಮಕ್ಕಳಿಗೂ ಅವಕಾಶ ಕೊಟ್ಟಿದ್ರಿ. ಈಗ ನಿಮ್ಮೂರಲ್ಲಿ ಈ ತರ ಗಂಡು ಮಕ್ಕಳ ಒಂದು ಸ್ವಸಹಾಯ ಸಂಘಗಳು ಎಷ್ಟಿದಾವೆ? ಗಂಡು ಮಕ್ಕಳು ಪ್ರಗತಿ ಬಂಧು ಸಂಘಗಳು 8 ಅದಾವೆ, ಮಹಿಳೆಯರ ಸಂಘಗಳು ಒಂದು 10-12 ಅದಾವೆ. ವಾರ ಎಷ್ಟು ಉಳಿತಾಯ ಮಾಡಿದ್ರೆ? ವಾರ 50 ರೂಪಾಯಿ ಉಳಿತಾಯ ಮಾಡ್ತೀವಿ. ಮತ್ತೆ ಪ್ರಗತಿ ನಿಧಿ ಅಂತ ಸಾಲ ಬೇಕಾದ್ರೆ ಕೊಡ್ತಾರೆ, ಅವಶ್ಯಕತೆ ಏನೇನು ಬೇಕು ಎಲ್ಲ ಪ್ರತಿಯೊಂದಕ್ಕೂ ಸಾಲ ಕೊಡ್ತಾರೆ. ಕರೆಕ್ಟ್ ಕಟ್ಕೊಂತ ಮೇಂಟೈನ್ ಮಾಡ್ಕೊಂತ ಅವ್ರ ಒಂದು ಕಾನೂನು ಪ್ರಕಾರ ಏನದೋ ಅದನ್ನ ಮಾಡ್ಕೊಂತ ಹೋಗ. ಈಗ ನೀವು ಸಂಘ ಮಾಡಿ ಸುಮಾರು ಎಷ್ಟು ವರ್ಷ ಆಯ್ತು ಅಂತ ಹೇಳ್ತೀರಾ ಬಸವರಾಜ್ ಅವರೇ? ಈಗ 11 ವರ್ಷ ಆಯ್ತು ಸಂಘ ಮಾಡಿ ನಾವು. ಆ ಒಂದು ಸಂಘದಲ್ಲಿ ಕೃಷಿ ಬಗ್ಗೆ ಏನ್ ಮಾಹಿತಿ ಕೊಟ್ಟರು? ಕೃಷಿ ಬಗ್ಗೆ ಬಹಳ ಮಾಹಿತಿ ಕೊಟ್ಟರು ನಮಗೆ. ಅಧ್ಯಯನ ಅಂತೇಳಿ ನಮ್ಮ ಜಿಲ್ಲೆಯಿಂದ ಬೇರೆ ಜಿಲ್ಲೆಗಳಿಗೆ ಜೇನು ಸಾಕಾಣಿಕೆ, ಅಣಬೆ ಸಾಕಾಣಿಕೆ, ಆಮೇಲೆ ಹೂ ಬೆಳೆದು, ಆಲೂಗಡ್ಡೆ ಬೆಳೆಯೋದು ಎಲ್ಲ ಅಧ್ಯಯನ ಮಾಡಿದ್ದಾರೆ. ಯಾಕಪ್ಪ ಅಂತ ಹೇಳಿದ್ರೆ, ನಾವು ಯಾವ್ದಾದ್ರೂ ಒಂದು 10 ತೋರಿಸಿದ್ರ ಅಧ್ಯಯನದಲ್ಲಿ 10ರಲ್ಲಿ ಒಂದಾದ್ರೂ ಮಾಡಿ ಅಂತ ತೋರಿಸಿದ್ರು ನಮಗೆ. ಅದರಲ್ಲಿ ನಮ್ದು ನೀರಾವರಿ ಇರಲಿ ಇಷ್ಟು ದಿವಸ. ಈಗ ಅದಕ್ಕೋಸ್ಕರನೇ ಅವರು ತೋರಿಸಿದ ಅಧ್ಯಯನಕ್ಕೋಸ್ಕರ ಏನಾದ್ರು ಸ್ವಲ್ಪ ನೀರಾಗಲಿ, ಹೂ ಬೆಳೆ ಆಗಲಿ, ತೋಟ ಆಗಲಿ, ಹೈನುಗಾರಿಕೆ ಆಗಲಿ ಮಾಡ್ಬೇಕಂತಂದು ಈಗ ರೆಡಿ ಮಾಡ್ಕೊಂಡಿದ್ವಿ. ಅಂದ್ರೆ ಸಂಘದಲ್ಲಿ ನೀವು ಉಳಿತಾಯ ಮಾಡೋದ್ರಿಂದ ನಿಮಗೆ ಸಂಘದಿಂದ ಸಾಲ ಸಿಗುತ್ತೆ, ಹೆಚ್ಚು ನಿಮಗೆ ಬಡ್ಡಿನೂ ಅಲ್ಲಿ ಕಟ್ಟಂತ ಅವಶ್ಯಕತೆ ಇರಲ್ಲ. ಕಡಿಮೆ, ಬಹಳ ಕಡಿಮೆ, 6% ಬಡ್ಡಿ ಬ್ಯಾಂಕ್ ಬಡ್ಡಿ. ಇನ್ನು ಊರ್ ಫೈನಾನ್ಸ್, ಊರ್ ಮನೆ ಅಲ್ಲಿ ಇಲ್ಲಿ ತಗೊಂಡ್ರೆ ಅದು 2 ರೂಪಾಯಿ, 3 ರೂಪಾಯಿ, 1.5 ಈ ತರ ಸಿಗುತ್ತೆ. ಹಂಗಾಗಿ ನಮಗೆ ಬಡ್ಡಿ ಬಹಳ ಕಡಿಮೆ, ಇದು 3 ವರ್ಷಗಟ್ಟಲೆ ಕಟ್ಬಹುದು. ಅಕಸ್ಮಾತ್ ಇನ್ಸೂರೆನ್ಸ್ ಇರುತ್ತೆ, ಅದಕ್ಕೆ ಅಕಸ್ಮಾತ್ ಅವನೇನಾರು ಆತಂದ್ರೆ ಆ ಸಾಲ ಸರ್ ಯಾರು ಅವ್ನು ಬರ್ಸೋದೇ ಬೇಡ, ಹೆಣ್ಣು ಮಕ್ಕಳು ಇನ್ಸೂರೆನ್ಸ್ ಕಂಪ್ನಿ ಬರೆಸುತ್ತೆ ಅಂತ ಒಂದು ಯೋಜನೆ ಮಾಡಿದ್ದಾರೆ. ಅದಕ್ಕೋಸ್ಕರ ಸಾಲ ತಗೊಳ್ಳೋದ್ರಿಂದ ರೈತರಿಗೆ ಎಲ್ಲರಿಗೂ ಅನುಕೂಲ ಆಗಿದೆ. ಈಗ ಸಂಘದಲ್ಲಿ ನಿಮಗೆ ಸಾಕಷ್ಟು ಈ ಕೃಷಿ ಬಗ್ಗೆ ಹೊರಗಡೆ ಎಲ್ಲ ಕರ್ಕೊಂಡೋಗಿಟ್ಟು ಪ್ರವಾಸಗಳನ್ನೆಲ್ಲ ತೋರಿಸ್ತಾರೆ, ಅದರಿಂದ ನಿಮಗೆ ಸಾಕಷ್ಟು ಕೃಷಿಗೆ ಅನುಕೂಲ ಆಗುತ್ತೆ. ಈಗ ಬಹಳ ಕೆಲವರು ಹಣ್ಣಿನ ಬೆಳೆ ಬೆಳೆಯಕ್ಕೆ ಪ್ರಯತ್ನ ಮಾಡ್ತಾರೆ. ಈಗ ಗೋಡಂಬಿ ಬೆಳೆಯಕ ಅಧ್ಯಯನ ಪ್ರಯಾಸ ಮೊನ್ನೆ ಕರ್ಕೊಂಡೋಗಿ ಗೋಡಂಬಿ ಬಹಳ ಆದಾಯ ಐತಿ. ಡ್ರ್ಯಾಗನ್ ಫ್ರೂಟ್ಸ್ ಯಾವುದೇ ಆಗಲಿ ಹಣ್ಣಿನ ಬೆಳೆ ಬೆಳೀರಿ, ಅದಕ್ಕೆ ಮಾರ್ಕೆಟ್ ನಾವು ತೋರಿಸ್ತೀವಿ. ಹೂವಿನ ಬೆಳೆ ಬೆಳೀರಿ, ಎಲ್ಲಾ ತರಹದ ಬೆಳೆಗಳನ್ನು ಅಲ್ಲಿ ಬೆಳೆದಂತ ರೈತರಿಂದ ನಮಗೆ ಮಾಹಿತಿ ಕೊಡಿದ್ದಾರೆ. ನಾವು ಮುಂದೆ ಬೆಳಿಬೇಕು ಅಂತೇಳಿ ಎಲ್ಲ ಪ್ರತಿಯೊಂದು ಅಧ್ಯಯನ ಪ್ರವಾಸದಲ್ಲಿ ಕೃಷಿನೇ ತೋರಿಸ್ತಾ ಇರೋದು ಧರ್ಮಸ್ಥಳ ಸಂಘದವರು. ಉಳಿತಾಯ ಮಾಡ್ತಿರಲ್ಲ ಪ್ರತಿ ವಾರ ನೀವು 50 ರೂಪಾಯಿ ಒಬ್ಬೊಬ್ರು ಸದಸ್ಯರು, ಆ ಹಣ ಎಲ್ಲ ನೀವು ಎಲ್ಲಿ ಅದನ್ನ ಉಳಿತಾಯ ಮಾಡ್ತೀರಿ? ಅದು ನಮ್ಮ ಒಂದು ಬ್ಯಾಂಕಿನ ಸಂಘದ ಒಂದು ಅಕೌಂಟ್ ಇದೆ, ನಮ್ಮ ಸಪರೇಟ್ ಒಂದೊಂದು ಅಕೌಂಟ್ ಮಾಡಿದ್ದಾರೆ. ಆ ಅಕೌಂಟ್ಗೆ 50 ರೂಪಾಯಿ ಎಷ್ಟಾಗಿದೆ ಒಬ್ಬೊಬ್ಬರು ಅಂತ ಡೀಟೇಲ್ ವಾರ ಒಂದು ತಿಂಗಳ ಒಂದ್ಸರಿ ಸ್ಟೇಟ್ಮೆಂಟ್ ಕೊಡ್ತಾರೆ. ಆ ಒಂದು ಮಂತ್ಲಿ ರಿಪೋರ್ಟ್ ನಮ್ಮ ಹಣ ಕರೆಕ್ಟ್ ಆಗಿ ನಮಗೆ ಬರುತ್ತೆ. ಎಲ್ಲ ಹಣ ಅಂತಂದ್ರೆ ಯಾವ ಬ್ಯಾಂಕ್ ಕಟ್ತೀರಿ? ನಮ್ಮ ಧರ್ಮಸ್ಥಳ ಸಂಘದವರು ಯೂನಿಯನ್ ಬ್ಯಾಂಕ್ ಅಂತ ಮಾಡ್ಕೊಂಡಿದ್ದಾರೆ. ಆ ಯೂನಿಯನ್ ಬ್ಯಾಂಕ್ ನಮ್ಮ ಅಕೌಂಟ್ ಸ್ಲಿಪ್ ಅಲ್ಲಿಂದಲೇ ಬರೋದು. ನಮ್ಗೆ ಪ್ರತಿ ವಾರ ಬಂದು ನಿಮ್ಮೂರಲ್ಲೇ ಹಣ ಕಟ್ಸ್ಕೊಂಡು ಹೋಗ್ತಾರೆ? ಹಣ ಕಟ್ಸ್ಕೊಂಡು ಹೋಗಿದ್ರೆ ಮಂತ್ಲಿ ಸ್ಟೇಟ್ಮೆಂಟ್ ಏನಿದೆ ಅದೆಲ್ಲ ಲೆಕ್ಕ ಕೊಡ್ತಾರೆ, ನಮ್ಮ ಬುಕ್ಕಿಗೆ ಬರೀತಾರೆ, ನಮ್ಮ ಬುಕ್ಕಿಗೆ ಹಾಕ್ತಾರೆ ಸ್ಲಿಪ್ ಎಲ್ಲಾನ. ಈಗ ನಿಮ್ಮ ಒಂದು ಸಂಘದ 6 ಜನ ಸದಸ್ಯರಲ್ಲಿ ಅಂದ್ರೆ ಪ್ರತಿನಿಧಿಗಳು ಈ ತರ ಮಾಡ್ಕೊಂಡಿದ್ರೆ? ಹೌದು, ಪ್ರತಿನಿಧಿ, ಸೇವಾ ಪ್ರತಿನಿಧಿ, ಸಂಯೋಜಕರು 3 ಇರ್ತಾರೆ. ಆ 3 ಒಂದ್ ಸ್ವಲ್ಪ ಯಾರಾದ್ರೂ ಒಬ್ರು ಏನಾದ್ರೂ ಮಾತಾಡಿದ್ರು ಸ್ವಲ್ಪ ಜ್ಞಾನ ತಿಳುವಳಿಕೆ ಇಲ್ದಾರೆ ಹೇಳಿಕೆ ಅಂತ ಸಂಘವನ್ನು ಜವಾಬ್ದಾರಿ ತಕೊಂಡು ಪ್ರಬಂಧಕರು ಅಂತೇಳಿ ನಮ್ಮನ್ನೇ ಮಾಡಿದ್ದಾರೆ, ನಾವೇ ಪ್ರಬಂಧಕರು. ಈ ತರ ಹಳ್ಳಿಗಳಲ್ಲಿ ಸಂಘಗಳು ಇರೋದ್ರಿಂದ ಅಂದ್ರೆ ಆರ್ಥಿಕವಾಗಿ ನಾವು ಮೇಲ್ ಬರಬಹುದು, ಅಂದ್ರೆ ಸಾಕಷ್ಟು ನಮಗೆ ಜೀವನಕ್ಕೆ ಒಂದು ಮಾರ್ಗೋಪಾಯ ನೀಡುವಲ್ಲಿ ಈ ಸಂಘಗಳು ಅಂದ್ರೆ ಉಪಯೋಗ ಆಗುತ್ತೆ ಅಂತ ಹೇಳ್ತೀರ? ಹೌದೌದೌದು. ಇವರು ಮಾಡ್ತಿರ್ತಕ್ಕಂತ ಸಾಲ ಕೊಡೋದು ಒಂದಿಲ್ಲ, ಅವರು ವಾರಕ್ಕೊಂದ್ಸರಿ ಕಟ್ಟಲೇಬೇಕಂತ ಒಂದು ಕಾನೂನು ಮಾಡಿದ್ದಾರೆ ಅವರು. ಇಲ್ಲ ನಾವು ವರ್ಷ ಕಟ್ತೀವಿ, ತಿಂಗಳಿಗೆ ಕಟ್ತೀವಿ ಅಂತಂದ್ರೆ ಅವ್ರು ಒಪ್ಪಲ್ಲ. ಆ ತರ ಯಾಕೆ ಮಾಡಿದ್ರು ಅಂದ್ರೆ ನಾವು ಏನಾದ್ರೂ ಒಂದು ಉದ್ಯೋಗ ಮಾಡಲೇಬೇಕು ಅನ್ನೋ ದೃಷ್ಟಿಯಿಂದ ಅವ್ರು ಮಾಡಿದ್ದಾರೆ. ನಮ್ಗೆ ಈಗಾಗಲೇ ಕೆಲಸ ಇಲ್ಲದ್ರು ಕೂಡ ಯಾವ್ದಾದ್ರು ಒಂದು ಉದ್ಯೋಗ ಮಾಡಿ ವಾರದೊಳಗೆ ಹಣ ಜೋಡಿಸಲೇಬೇಕು ಅಂತ ನಮ್ಗೆ ಒಳ್ಳೇ ಒಳಿತೈತೆ. ಯಾಕಂದ್ರೆ ಅದಕ್ಕೆ ರೂಲ್ಸ್ ಹಂಗ ಐತೆ, ಅದ್ ಸರಿ ನಾವು ನಡ್ಕೊಳ್ಳೇಬೇಕು ಅನ್ನೋ ಕಾರಣ ಯಾವ್ದಾರ ಒಂದು ಹಾಲಿಂದ ಆಗಿರ್ಬೋದು, ಒಂದು ಹೂವಿನ ಬೆಳೆ ಆಗಿರ್ಬೋದು, ಒಂದು ಕೂಲಿನ ಆಗಲೇಬಾರ್ದು, ಯಾವ್ದಕ್ಕೆ ಒಂದು ಕೆಲಸಕ್ಕಾಗಿರಾಗಿರ್ಬಾರ್ದು. ಹೋದ್ರೆ ಅವ್ನಿಗೆ ವಾರಕ್ಕೆ ದುಡ್ಡು ಬಂದೇ ಬರುತ್ತೆ, ಅವಾಗ ಅವ್ನು ಕಡ್ಡೆ ಕಟ್ತಾನೆ ಅನ್ನೋ ಉದ್ದೇಶಕ್ಕೋಸ್ಕರ ಅವ್ರು ವಾರ ಕಟ್ಟಲಿಕ್ಕೆ ಪ್ಲಾನ್ ಮಾಡಿರೋದು ಕರೆಕ್ಟ್ ಐತೆ. ನಾವು ಸಮೇತ ಕಂತು ಬಾಕಿ ಆಗದಂಗೆ ಕಟ್ಟಕ್ಕೆ ಆ ಸಾಲ ಅರದೇ ಗೊತ್ತಾಗಲ್ಲ, ವಾರ ವಾರ ವಾರ ವಾರ ಕಟ್ಟಿದ್ವಿ. ಪ್ರತಿದಿನ ನಾವು ದುಡಿಬೇಕನ್ನೋ ಒಂದು ಇಚ್ಛಾಶಕ್ತಿ ನಮ್ಮಲ್ಲಿ ಬರುತ್ತೆ ಬರುತ್ತೆ. ಅದು ನಾವು ಅವಾಗ ಯಾಕಪ್ಪ ಅಂದ್ರೆ ಅವ್ರ ರೂಲ್ಸಿಗೆ ನಾವು ಭದ್ರಾಗಿರ್ತೀವಲ್ಲ, ಯಾವ್ದಾದ್ರು ಒಂದು ದುಡಿಯೋ ಮಾರ್ಗ ಕಂಡೇ ಕಂಡಿಡಿತೀವಿ. ಯಾವ್ದಾರ ಒಂದಾಗಿರ್ಬೋದು ಹುಡುಕ್ತೀವಿ, ಅವಾಗ ಹುಡುಕ ದಾರಿ ಮಾಡ್ಕೊಂಡು ಅದಕ್ಕೆ ಜೋಡಣೆ ಮಾಡೇ ಮಾಡ್ತೀವಿ. ಯಾವ ಕಾರಣಕ್ಕೂ ಅದು ಯಾಕೆ ನಡೀತದೆ ಅನ್ನೋದು ಗೊತ್ತಾಗದಂಗೆ ನಾವು ನಡೆಸ್ಕೊಂಡು ಈಗ 11 ವರ್ಷ ಕಾಲ ಆದ್ರೂ ಕೂಡ ಯಾವುದು ಒಂದು ಇದಿಲ್ದಂಗ್ ನಡೀತಾ ಐತಿ. ಅಂದ್ರೆ ಎಲ್ಲೇ ಒಂದ್ ಕಡೆ ನಿರುದ್ಯೋಗ ಸಮಸ್ಯೆ ನಿವಾರಣೆ ಮಾಡಬಹುದು ಅಂತ ಹೇಳ್ಬೋದು. ಈ ಸಾಲದಿಂದ ಉದ್ಯೋಗ ಹುಡುಕಿ ಮಾಡಾದ್ರು ಅವ್ನು ಕಟ್ಟಲೇಬೇಕು. ನಾನ್ ಮನೆಗೆ ಇದ್ರು ಟೈಮ್ ಪಾಸ್ ಆಗುತ್ತೆ, ಕೆಲಸ ಮಾಡಿದ್ರು ಟೈಮ್ ಪಾಸ್ ಆಗುತ್ತೆ, ಆ ಒಂದು ಸಾಲನಾದ್ರೂ ತೀರಿಸಬಹುದಲ್ಲ. ಅದಕ್ಕೋಸ್ಕರ ನಮ್ ಬೇರೆ ಯಾವ್ದಕ್ಕಾಗ್ಲೂ ದೊಡ್ಡಿಗೋದು ಅವ್ರು ಕೊಟ್ಟಿದ್ದಾರೆ, ಅದಕ್ಕಾದ್ರೂ ನಾವು ತೀರಿಸಬಹುದು ಅನ್ನೋ ಉದ್ದೇಶಕ್ಕೆ ನಿರುದ್ಯೋಗಿ ಬಿಟ್ಟು ಉದ್ಯೋಗಸ್ಥರಾಗಿ ಬಹಳ ಜನ ಆಗಿದ್ದಾರೆ. ಈಗ ನಿಮ್ಮ ಸಂಘದಲ್ಲಿ 6 ಜನ ಸದಸ್ಯರು ಸಾಲ ತೆಗೆದುಕೊಂಡು ಅಲ್ಲಿ ಏನೇನು ಕೃಷಿಗೆ ಬಳಸಿಕೊಂಡ್ರ ಅಥವಾ ಏನಾದ್ರೂ ಹೈನುಗಾರಿಕೆ ಮಾಡಿದ್ರೆ ಏನ್ ಮಾಡಿದ್ರು? ಕೆಲವರು ಹೈನುಗಾರಿಕೆ ಮಾಡಿದ್ದಾರೆ, ಕೃಷಿಗೆ ಬಳಸಿಕೊಂಡ್ರೆ ಜಾಸ್ತಿ ಬೋರ್ವೆಲ್, ತೋಟ, ಇಂಥವು ಜಮೀನು ತಗೊಳ್ಳಿಕ್ಕೆ ಪ್ರತಿಯೊಂದಕ್ಕೂ ಕೊಡ್ತಾರೆ. ಬಂಗಾರ ಮಾಡ್ಲಿಕ್ಕೂ ಸಾಲ ಕೊಡ್ತಾರೆ. ಒಮ್ಮೆಟಿಗೆ ಆಗಲ್ಲ, ನಾವು ದಿನ ವಾರ ವಾರ ದುಡ್ಡು ಕಟ್ಬೋದಾ, ಒಡವೆ ಮಾಡ್ಲಿಕ್ಕೆ, ಆಸ್ತಿ ಮಾಡ್ಲಿಕ್ಕೆ, ಯಾವ್ದು ಕಾಸು ಕೊಡ್ತಾರವ್ರು. ಈಗ ಇಷ್ಟೆಲ್ಲ ಸಂಘದಿಂದ ನಿಮಗೆ ಅನುಕೂಲ ಐತೆ ಅಂದ್ರೆ ಈ ಸಂಘಗಳನ್ನ ಯಾಕೆ ಮಾಡಬಾರ್ದು ನಮ್ಮ ಗ್ರಾಮೀಣ ಮಟ್ಟದಲ್ಲಿ ಅಲ್ವಾ? ಎಲ್ಲಾ ಅನುಕೂಲ ಐತೆ. ಈಗೆಲ್ಲ ನೀವು ಬ್ಯಾಂಕ್ ನಲ್ಲಿ ನೀವು ಲೋನ್ ತಗೋಬೇಕಂತಂದ್ರೆ ಅವರಿಗೆ ಹೊಲದ ಪಾಣಿ ಕೊಡ್ಬೇಕು, ಇವೆಲ್ಲ ಆಧಾರ ಕೊಡ್ಬೇಕಾಗುತ್ತೆ. ನಾವು ಬ್ಯಾಂಕ್ ಅಲ್ಲಿ ಸಾಲ ತಗೊಳಬೇಕಂದ್ರೆ ಇಸಿ ಕೊಡ್ಬೇಕು, ಪಾಣಿ ಕೊಡ್ಬೇಕು, ಪತ್ರ ಕೊಡ್ಬೇಕು, ಕೋರ್ಟ್ ಅಪ್ಡೇಟ್ ಕೊಡ್ಬೇಕು, ಮತ್ತೆ ಎಲ್ಲೆಲ್ಲಿ ಸಾಲ ಇಲ್ಲ ಏನಿಲ್ಲ ಅಂತಂದು ಸುಮಾರು ದಾಖಲೆ ಪತ್ರಗಳನ್ನ ಕೇಳ್ತಾರೆ. ಅದಕ್ಕೋಸ್ಕರ ತಿಂಗಳಗಟ್ಟಲೆ ಟೈಮ್ ತಗಂತತಿ. ಆದ್ರೆ ಇವ್ರು ಯಾವೊಂದು ತಗೊಳಲ್ಲ. ಮಾತ್ರ ನಾವೇನು 6 ಜನ ಸೈನು, ಇವನು ಕಟ್ತಾನೆ, ಇವನು ಯಾವ ಉದ್ಯೋಗ ತಂದ, 6 ಜನ ಒಪ್ಪಿದ ಮೇಲೆ ಸಾಲ ಕೊಡಕ್ ರೆಡಿ ಅದಾರ ಅವರು. ಈಗ ಕೃಷಿ ಬೆಳೆಗಳು ಅಂತಂತಂದ್ರೆ ಈಗ ಈರುಳ್ಳಿ ಬೆಳೀತಾ ಇದ್ವಿ ಅಂತ ಹೇಳಿದ್ರೆ, ಈರುಳ್ಳಿ ಅಂತಂದ್ರೆ 1 ಎಕರೆ ಒಳಗಡೆ ಹಾಕಿದ್ರೆ ಈರುಳ್ಳಿ ಒಂದು 3/4 ಎಕರೆ ಬರುತ್ತೆ. ಅದರಲ್ಲಿ ಏನೋ ಕಡಿಮೆ 10 ರೂಪಾಯಿ ರೇಟ್ ಸಿಕ್ಕರು ಮೆಕ್ಕೆಜೋಳ ಏನ್ ಬೆಳಿತೀವೋ ಆ ದುಡ್ಡು ಅಂತ ಆಗುತ್ತೆ. ಮಳೆ ಜಾಸ್ತಿ ಆಗಿ ರೋಗ ಪಾಗ ಬೆಳೆದಂಗ್ ಬಿತ್ತು ಅಂದ್ರೆ ಅವನು ಮೆಕ್ಕೆಜೋಳಕ್ಕಿಂತ ಆದಾಯ ದುಡ್ಡು ಈರುಳ್ಳಿಗೆ ಐತಿ, ತರಕಾರಿ ಆಗೈತಿ, ಅದೇನ್ ಲಾಸ್ ಆಗಲ್ಲ. ಆಮೇಲೆ ಅಂತರ ಬೆಳೆಯಾಗಿ ತೊಗರಿ ಬೆಳಿತೀವಿ, ಅದು ಉದ್ದೇಶ ಅಷ್ಟೇ ನಮ್ದು. ಯಾಕಪ್ಪ ತೊಗರಿ ಬೆಳೆಯಕ್ಕೆ 10 ಆಗ್ತಾನೆ ಅಂತ ಕೆಲವರು ಅನ್ಬೋದು. ಆ ತೊಗರಿ ಬೆಳೆ ಬೆಳೆಯೋದ್ರಿಂದ ಹೊಲಕ್ಕೆ ಕಸುವಾಗುತ್ತೆ, ಅದಕ್ಕೋಸ್ಕರ ಅಂತರ ಬೆಳೆಯಾಗಿ ನಾವು ತೊಗರಿ ಹಾಕ್ತಿವಿ. ಒಂದು ಹೊಲಕ್ಕೆ 1 ವರ್ಷ, ಇನ್ನೊಂದು ಹೊಲಕ್ಕೆ 1 ವರ್ಷ, ಹಿಂಗೆ 1 ಎಕರೆ 1 ವರ್ಷ ಹಾಕ್ತಿವಿ. ಈಗ ಅಂತರ ಬೆಳೆ ಆಗಿ ತೊಗರಿ ಅಂತಂದ್ರೆ ಯಾವ ಬೆಳೆಯಲ್ಲಿ ಹಾಕ್ತೀರಾ? ಮೆಕ್ಕೆಜೋಳದಲ್ಲಿ 6 ಸಾಲಿಗೆ ಒಂದು ಸಾಲ ಹಾಕಿದ್ರೆ ಅದು ಮೆಕ್ಕೆಜೋಳ ಮುಗಿಯುವಷ್ಟೊತ್ತಿಗೆ ಅದು ಬೆಳೆದು ಚೆನ್ನಾಗಿ ಕಾಯಾಗುತ್ತೆ. ಇನ್ನು ವರ್ಷ ಮಳೆ ವಾತಾವರಣದಿಂದ ಸ್ವಲ್ಪ ಕಾಯಿ ಕೆಟ್ಟು ಹೋಯ್ತು, ಆದ್ರೂ ನಮ್ಮ ಈಗ ಮೆಕ್ಕೆಜೋಳ ಅಂತಂದ್ರೆ ಸಾಮಾನ್ಯವಾಗಿ ನೀವು ಯಾವ ತಿಂಗಳಲ್ಲಿ ಬಿತ್ತನೆ ಮಾಡಿದ್ರೆ ಈ ವರ್ಷ? ಜೂನ್ ತಿಂಗಳು ಒಳ್ಳೆ ಟೈಮ್, ಅದಕ್ಕೆ ಜೂನ್ 12 ತಂಗ ಒಳ್ಳೆ ಮೆಕ್ಕೆಜೋಳ ಬಿತ್ತದು, ತೊಗರಿ ಅಕಡಿ ಒಳ್ಳೆ ಅದು ಬೇರೆ ಟೈಮ್ ಅಂತ ನಮ್ಮ ಪ್ರಕಾರ, ನಮ್ಮ ಅನುಭವದ ಪ್ರಕಾರ. ಈಗ ಬಿತ್ತನೆ ಬೀಜಗಳನ್ನ ಎಲ್ಲಿ ತಂದು ಬಿತ್ತನೆ ಮಾಡಿದ್ರೆ? ಬಿತ್ತನೆ ಬೀಜ ನಾವು ಅಂಗಡಿಯಲ್ಲಿ ತರಲ್ಲ, ಸರ್ಕಾರದ ಸಬ್ಸಿಡಿ ಸಹಾಯಧನದಲ್ಲಿ ಏನೈತೋ ಅಲ್ಲೇ ತರೋದು, ಒಳ್ಳೆ ಬೀಜನೇ ಕೊಡೋದು. ಅಲ್ಲಿ ಸರ್ಕಾರ ಏನ್ ಮಾಡುತ್ತೆ ಅಂದ್ರೆ ಅದನ್ನ ಚೆನ್ನಾಗಿ ಪರಿಶೀಲನೆ ಮಾಡುತ್ತೆ, ಅದು ಮೊಳಕೆ ಎಷ್ಟು ಪ್ರಮಾಣ ಐತೆ ಅಂತ ಪರಿಶೀಲನೆ ಮಾಡಿ ಅವ್ರು ಬಿಡುಗಡೆ ಮಾಡಿರ್ತಾರೆ. ಆ ಉದ್ದೇಶದಿಂದ ನಾವು ಒಂದ್ ದಿವಸ ಎರಡು ದಿವಸ ಲೇಟ್ ಆದ್ರೂ ಚಿಂತೆ ಇಲ್ಲ ಅಂತೇಳಿ ಕೃಷಿ ಆಫೀಸ್ನಾಗ ತರೋದು. ಬಿತ್ತನೆ ವಿಧಾನ ಯಾವ ರೀತಿ ಮಾಡ್ತೀರ ನೀವು? ಬಿತ್ತನೆ ವಿಧಾನ ಅಂತಂದ್ರೆ ಈಗ ಎಲ್ಲ ಬೇಸಾಯಗಳು ಕಡಿಮೆ ಆಗಿರೋದ್ರಿಂದ ನಮ್ ಟೈಮ್ಗೆ ಎತ್ತುಗಳು ಸಿಗ್ತಾ ಇಲ್ಲ. ಈಗ ಮಳೆ ಇವತ್ತು ಬಂತು, ಇನ್ನು 15 ದಿವಸ ಆದ್ರೆ ಮಳೆ ಹೋಗಲ್ಲ, ಅವತ್ತು ಬಿತ್ತಿದ್ರೆ ಅದು ಚೆನ್ನಾಗಿ ಬರುತ್ತೆ ಫಸಲು ಅನ್ನೋ ಉದ್ದೇಶದಿಂದ ಕೃಷಿ ಯಂತ್ರಗಳು ಬಂದಿದ್ದಾವೆ, ಕೃಷಿ ಯಂತ್ರದ ಬಿತ್ತಿದ್ವಿ, ಬಹಳ ಚೆನ್ನಾಗಿ ಬಿಟ್ಟಿದಾವೆ. ಈಗ ಗೊಬ್ಬರ ಬೇರೆ ಬಿತ್ತನೆ ಮಾಡಿಸ್ರಿ, ಈಗ ಬೀಜ ಕೈಯಿಂದ ಹಾಕ್ತೀರಾ? ಇಲ್ಲ, ಎಲ್ಲ ಬೀಜನು ಮಿಷಿನ್ನೇ ಹಾಕೋದು, ಗೊಬ್ಬರನೂ ಮಿಷಿನ್ ಹಾಕೋದು. ಅದಕ್ಕೆ ಮಿಷಿನ್ ಅಳವಡಿಸ್ಕೊಂಬಿಟ್ರೆ ಎಷ್ಟು ಒಂದು ಎಕರೆಗೆ ಎಷ್ಟು ಕೆಜಿ ಹೋಗ್ಬೋದು ಅಂತಂದು ಅದನ್ನ ರೆಡಿ ಮಾಡ್ಕೊಂಡು ನಾವು ಅಷ್ಟು ಕೆಜಿ ಯೂಸ್ ಮಾಡಬಹುದು, ಅಷ್ಟೇ ಚೀಲ ಗೊಬ್ಬರನು ಯೂಸ್ ಮಾಡಬಹುದು. ಈಗ ಗೊಬ್ಬರ ಅಂತಂದ್ರೆ ಯಾವ ರೀತಿಯಾದಂತ ಗೊಬ್ಬರಗಳನ್ನ ಕೊಡ್ತಾ ಇದ್ರೆ ನೀವು? ಕೊಟ್ಟಿಗೆ ಗೊಬ್ಬರ ಕೊಟ್ಟು ಸ್ವಲ್ಪ ಅಲ್ಪ ಸ್ವಲ್ಪ ರಾಸಾಯನಿಕ ಗೊಬ್ಬರ, ಅದನ್ನ ಒಂದು ಎಕರೆಗೆ ಒಂದ್ ಚೀಲ, ಒಂದೂವರೆ ಚೀಲ, ಮತ್ತೆ ಇನ್ನೇನು ನಮ್ಗೆ ಬಿಡಂಗಿಲ್ಲ, ಬಿಟ್ರಿ ಈಗ ಎಲ್ಲ ಅದು ಅತ್ಯಂತ ಬಂದ್ಬಿಟ್ಟಿದ್ವಿ. ಮೊದ್ಲೆಲ್ಲ ಒಂದ್ಸರಿ ನಾವು ಮಾಡಿದ್ವಿ ಯಾವುದು ಬರೀ ಸಾವಯವದ ಬೆಳಿಬೇಕಂತ ಒಂದ್ ವರ್ಷ, ಆದ್ರೆ ಇಳುವರಿ ಕಡಿಮೆ ಆಯ್ತು. ಇದೇನೋ ಸ್ವಸ್ವಲ್ಪ ಸ್ವಸ್ವಲ್ಪ ಕಡಿಮೆ ಮಾಡ್ಕೆ ಅಂತ ಸಾವಯವ ಹೋಗ್ಬೇಕು ಅಂತ ಒಂದ್ ಪ್ರಯತ್ನ ಮಾಡ್ತಾ ಇದೀವಿ, ಆದ್ರೆ ಸ್ವಲ್ಪ ಕಡಿಮೆ ಮಾಡ್ತಾ ಇದೀವಿ. ಈಗ ಕೆಲವು ವರ್ಷಗಳ ಹಿಂದೆ ಸಾವಯವ ಕೃಷಿ ಮಾಡಕ್ ಹೋಗಿ ಇಳುವರಿ ಬರಲಿಲ್ಲ ಅಂತ ಹೇಳಿದ್ರಲ್ಲ, ಯಾವ ಬೆಳೆ ಬಿತ್ತನೆ ಮಾಡಿದ್ರೆ? ಮೆಕ್ಕೆಜೋಳ ಬಿತ್ತನೆ ಮಾಡಿದ್ವಿ. ರಾಸಾಯನಿಕ ಗೊಬ್ಬರ ಬಳಸಂಗ್ ಮಾಡ್ಬೇಕು ಅಂತಂದು ಒಂದ್ ಸ್ವಲ್ಪ ಇಳುವರಿ ಕಡಿಮೆ ಆಯ್ತು. ಹಂಗಾಗಿ ಅದು ಅದು ಭೂಮಿ ಗವರ್ಮೆಂಟ್ ಗೊಬ್ಬರಕ್ಕೆ ಹೊಂದ್ಕೊಂಡ್ಬಿಟ್ಟಿದೆ, ಅದರಿಂದ ಅದನ್ನ ಸ್ವಸ್ವಲ್ಪ ಹಾಕಿ ಅಂತ ಕಡಿಮೆ ಮಾಡ್ಬೇಕನ್ನೋ ಒಂದು ಉದ್ದೇಶ. ಈಗ ಕೊಟ್ಟಿಗೆ ಗೊಬ್ಬರ ಅಂತಂದ್ರೆ ನೀವು ಅಂದ್ರೆ ಯಾವ ಕಾಲದಲ್ಲಿ ಕೊಡ್ತೀರ ಭೂಮಿಗೆ? ಮಳೆ ಬರೋ ತನಕ ನಾವು ಬೇಸಿಗೆ ಕಾಲದಾಗೆ ಕೊಟ್ಟಿಗೆ ಗೊಬ್ಬರ ಅದ ಬಾಲ್ಕ್ ಇರಲ್ಲ. ಒಂದ್ ಮಳೆ ಬಂದು ಸ್ವಲ್ಪ ಭೂಮಿ ತನುವಾದ ಮೇಲೆ ಅದು ಬಿಸಿಲಿಗೆ ಆರಬಾರ್ದು ಅಂತೇಳಿ ಮಳೆ ಬಂದ ಮೇಲೆ ನಾವು ಕೊಟ್ಟಿಗೆ ಗೊಬ್ಬರ ಹೊಲಕ್ಕೇರಿ ಅವಾಗ ಮಣ್ಣಕ್ಕೆ ಮಿಕ್ಸ್ ಮಾಡ್ತೀವಿ. ಅಂದ್ರೆ ರಂಟೆ ಕುಂಟೆ ಇವನ್ನೆಲ್ಲ ಹಾಯಿಸ್ತಾರೆ ಮೇಲೆ ಗೊಬ್ಬರ ಚೆಲ್ಲಿದ ತಕ್ಷಣ ರಂಟೆ ಕುಂಟೆ ಆಡಿ ಮಣ್ಣಕ್ಕೆ ಮಿಕ್ಸ್ ಮಾಡ್ತೀವಿ, ಲೇಟ್ ಮಾಡಲ್ಲ. ಅದು ಬಿಸಿಲಿಗೆ ಒಣಗಿದ್ರೆ ಅಲ್ಲೇ ಇರ್ತಕ್ಕಂಥ ಅದರಲ್ಲಿ ಜೀವ ಸತ್ವಗಳು ಸತ್ತು ಹೋಗ್ತಾವೆ ಅನ್ನೋ ಉದ್ದೇಶದಿಂದ ಮಣ್ಣಕ್ಕೆ ಬೆರೆಸಿ ಮಣ್ಣಕ್ಕೆ ಮಿಕ್ಸ್ ಮಾಡ್ಬಿಡ್ತೀವಿ. ಈಗ ಕೊಟ್ಟಿಗೆ ಗೊಬ್ಬರ ಕೊಡ್ಬೇಕಂತಂದ್ರೆ ಸಾಕಷ್ಟು ದನಕರುಗಳನ್ನ ಸಾಕಾಣಿಕೆ ಮಾಡಿದ್ರೆ ಅದಕ್ಕೋಸ್ಕರನೆ ದನ ಸಾಕೋದು ನಾವು. ನಾವು ದನ ಬೇಕಾಗಿರೋದು ಮೇನ್ ಎರಡು ಲಾಭ, ಅದ್ರಾಗೂ ಯಾಕಪ್ಪ ಅಂದ್ರೆ ದೇಶೀಯ ತಳಿ ಇಷ್ಟಪಡ್ತೀವಿ ನಾವು ಅಂದ್ರೆ ಅದರಲ್ಲಿ ಸತ್ವಾಂಶ ಜಾಸ್ತಿ ಇರುತ್ತೆ. ಅದು ಗಂಜಲ ಆಗಿರ್ಬೋದು, ಸಗಣಿ ಆಗಿರ್ಬೋದು, ಹಾಲೇ ಆಗಿರ್ಬೋದು, ಅಷ್ಟು ಉತ್ಕೃಷ್ಟವಾದ ಹಾಲು ಇರುತ್ತೆ. ಅದಕ್ಕೋಸ್ಕರ ನಾವು ಆದಷ್ಟು ವಿದೇಶಿ ತಳಿ ಕಡಿಮೆ ಮಾಡಬೇಕು. ದೇಶಿ ತಳಿಯಿಂದ ಒಳ್ಳೆ ಸತ್ವಾಂಶ ಇರೋದ್ರಿಂದ ಹಾಲಿನಾಗ ಬೆಣ್ಣೆಗೆ ಮೊಸರು ಸಗಣಿ ಗೊಬ್ಬರ ಎಲ್ಲದಕ್ಕೂ ಸತ್ವಾಂಶ ಜಾಸ್ತಿ ಇರುತ್ತೆ. ಕಡಿಮೆ ಹಾಲು ಕೊಟ್ಟರು ಚಿಂತೆ ಇಲ್ಲ, ನಾವು ಆರೋಗ್ಯದಿಂದ ಇರ್ಬೋದು. ಹಂಗಾಗಿ ನಾವು ದೇಶಿ ತಳಿಯನ್ನೇ ಉಪಯೋಗಿಸ್ಬೇಕಂತ ನಮ್ಮ. ಈಗ ಸದ್ಯ ನೀವು ಏನ್ ಸಾಕಾಣಿಕೆ ಮಾಡ್ತಾ ಇದ್ರೆ? ಈಗ ಎರಡು ಎಮ್ಮೆ ಇದಾವೆ, ಆಮೇಲೆ ಈಗ ಸ್ವಲ್ಪ ಕೊಟ್ಟಿಗೆ ರೆಡಿ ಮಾಡಿಬಿಟ್ಟು ಹಸು ತಗೋಬೇಕು ಅಂತ. ಯಾವುದು ನಮ್ಮ ದೇಶಿ ತಳಿನೇ ಬಂದತ್ತೆ ಈಗ ಗಿರ್ರ ಅಂತೇಳಿ, ಅದು ಸ್ವಲ್ಪ ಹಾಲು ಉತ್ತಮ, ಭಾಳ ಕೊಡಲಿದ್ರೆ ಸ್ವಲ್ಪ ಕಡಿಮೆ ಕೊಡಲಿ. ದೇಸಿ HF ಅಂತ ಬರ್ತದವಲ್ಲ, ನಮ್ಮ ಭೂಮಿಗೆ ಸಗಣಿ ಅದ್ರದ್ದು ಗೊಬ್ಬರ ಅಷ್ಟು ಫಲವತ್ತತೆ ಇರಲ್ಲ. ನಮ್ಮ ದೇಶಿ ತಳಿ ಹಸು ದನಗಳಿಂದಲೇ ಫಲವತ್ತತೆ ಜಾಸ್ತಿ ಬರುತ್ತೆ. ಗಂಜಲ ಆಗಿರ್ಬೋದು, ಗೊಬ್ಬರ ಆಗಿರ್ಬೋದು, ಹಾಲು ಆಗಿರ್ಬೋದು, ಬೆಣ್ಣೆ ಮೊಸರು ಅದಕ್ಕೆಲ್ಲ ಭಾಳ ಬೇಡಿಕೆನೇ ಇದೆ. ಎಲ್ಲ ತಗೊಂಡು ಹೋಗ್ತದಾರೆ ಬಂದು. ದೇಶಿ ತಳಿ ಬೆಣ್ಣೆ ತುಂಬಾ ಕಾಸ್ಟ್ಲಿ ಅವು, ರೇಟು 1.5 ಸಾವಿರ ರೂಪಾಯಿ ತನಕ ತಗೊಂಡು ಹೋಗ್ತದಾರೆ ಅಂತ ನಮ್ಮ ಇಲ್ಲಿ ಸಾಕಿದಂತ ಕೃಷಿ ಮಿತ್ರರು ಹೇಳ್ತಾರೆ. ಈಗೆಲ್ಲ ನೀವು ಕೊಟ್ಟಿಗೆ ಗೊಬ್ಬರ ಕೊಡ್ತೀರಿ, ರಾಸಾಯನಿಕ ಗೊಬ್ಬರನ ಕೊಡ್ತೀವಿ, ಒಂದ್ ಎಕರೆಗೆ 50 ಕೆಜಿ ಇಲ್ಲ ಒಂದ್ ಚೀಲ ಒಂದೂವರೆ ಚೀಲ ಅಂತ ಹೇಳಿದ್ರಿ. ಅಂದ್ರೆ ನಿಮ್ ಭೂಮಿಯಲ್ಲಿ ಯಾವ ರೀತಿಯಾದಂತ ಪೋಷಕಾಂಶಗಳ ಕೊರತೆ ಇದೆ, ಎಷ್ಟೆಷ್ಟು ಇದೆ ಅಂತೇಳಿ, ಈ ನಿಟ್ಟಿನಲ್ಲಿ ಏನಾದರೂ ಬಿತ್ತನೆಗೆ ಮುಂಚಿತವಾಗಿ ಮಣ್ಣು ಪರೀಕ್ಷೆ ಮಾಡಿಸ್ತೀರಿ? ಪರೀಕ್ಷೆ ಮಾಡಿಸ್ಬೇಕು. ಇತ್ತೀಚೆಗೆ ನಮ್ಮ ಗ್ರಾಮಾಭಿವೃದ್ಧಿ ಯೋಜನೆಯವರು ನಮಗೆ ಪರಿಚಯ ಮಾಡಿಕೊಡ್ತಾರೆ. ಇಷ್ಟು ದಿವಸ ಮಾಡಿಸಿಲ್ಲ, ಅದು ನಮ್ಮ ಅಂದಾಜು ಪ್ರಕಾರ ಇಂಥದೇ ಕೊರತೆ ಐತೆ ಅಂತೇಳಿ ನಾವು ಹಾಕ್ತಿದೀವಿ. ಈಗ ಇನ್ಮೇಲೆ ನಮ್ಮ ಗ್ರಾಮಾಭಿವೃದ್ಧಿ ಯೋಜನೆಯವರು ನೀವು ಟೆಸ್ಟ್ ಮಾಡಿಸಿ ಅದಕ್ಕೆ ಏನು ಕೊರತೆ ಐತೆ ಅದನ್ನೇ ನೀವು ತುಂಬಬೇಕು, ಬೇರೆ ತುಂಬಾರ್ದು ಅಂತ ಹೇಳ್ತಿದ್ದಾರೆ. ಇನ್ಮೇಲೆ ಟೆಸ್ಟ್ ಮಾಡಿಸಿ ಅದಕ್ಕೆ ಯಾವ ಕೊರತೆ ಐತೆ, ಯಾವ ಪೋಷಕಾಂಶ ಕೊರತೆ ಐತೆ ಅದನ್ನ ನಾವು ಹಾಕ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಈಗ ಮೆಕ್ಕೆಜೋಳ ಅಂತಂದ್ರೆ ಯಾವ್ದು ಇದ್ರಲ್ಲಿ ಬಿತ್ತನೆ ಮಾಡ್ತೀರಿ ಹೆಚ್ಚಾಗಿ ನೀವು? ಮೆಕ್ಕೆಜೋಳ 1.5 ಅಡಿ ದಾಯ, ಅದೇ ದಾಯದಲ್ಲಿ ಬಿತ್ತನೆ ಮಾಡ್ತೀವಿ. ಬಿತ್ತನೆ ಮಾಡಿದ್ಮೇಲೆ ಈಗೆಲ್ಲ ಮೇಲ್ಗೊಬ್ಬರವಾಗಿ ಯಾವ್ಯಾವ ಟೈಮ್ನಲ್ಲಿ ಏನೇನು ಗೊಬ್ಬರ ಕೊಡ್ತೀರಿ, ಕಳೆ ಯಾವಾಗ ನಿರ್ವಹಣೆ ಮಾಡ್ತೀರ? ಬಿತ್ತಿದ 1-15 ದಿವಸದಲ್ಲಿ ಎಡೆ ಹೊಡಿತೀವಿ. ಎಡೆ ಕುಂಟೆ ಹೊಡೆದ್ಮೇಲೆ ನಾವು ಹುಲ್ಲು ಸಾಧಾರಣ ಇರುತ್ತೆ, ನಮ್ಮ ಟೈಮ್ ಸರಿ ನಾವು ಬೇಸಾಯ ಹೊಡ್ಕೊಂಡ್ಬಿಟ್ರೆ ಕಳೆನಾಶಕ ಯೂಸ್ ಮಾಡಂತ ಬೇಕಲ್ಲ. ಅದರಲ್ಲಿ ಮೆಕ್ಕೆಜೋಳದಲ್ಲಿ ಕಳೆ ತೆಗೆದು ಮಳೆ ವಾತಾವರಣ ನೋಡ್ತೀವಿ, ಮಳೆ ಜಾಸ್ತಿ ಆಯ್ತು, ಶೀತ ಹವಾಮಾನ ಜಾಸ್ತಿ ಆಯ್ತು ನಮ್ಮ ಬೆಳಿಗ್ಗೆ ಅಂದಾಗ ಅವಾಗ ಇಷ್ಟು ಪ್ರಮಾಣದಲ್ಲಿ ಯೂರಿಯಾ ಗೊಬ್ಬರ ಹಾಕ್ಬೇಕಂತ ನಮ್ಮ ಅನುಭವ ಪ್ರಕಾರ ಯೂರಿಯಾ ಗೊಬ್ಬರ ಹಾಕ್ತೀವಿ. ಮಳೆ ಬರಲಿದ್ರೆ ಬೇರೆ ಗೊಬ್ಬರ ಸ್ವಸ್ವಲ್ಪ ಹಾಕ್ತೀವಿ. ಮಳೆ ಜಾಸ್ತಿ ಅತಿಯಾಗಿ ಮಳೆ ಬಂದಾಗ ಯೂರಿಯಾ ಗೊಬ್ಬರ ಹಾಕ್ಲೇಬೇಕು, ಇಲ್ಲಾಂದ್ರೆ ಶೀತ ಅದಕ್ಕೆ ಆಗಿ ಫಸಲು ಸ್ವಲ್ಪ ನೆಲ ಹಿಡಿತೈತಿ ಬೆಳೆಯಲ್ಲಿ ಭೋಗವಾಗಿ. ಅಂದ್ರೆ ಎಷ್ಟು ದಿನದ ಬೆಳೆ ಇದ್ದಾಗ ಹೆಚ್ಚಾಗಿ ನೀವು ಮೇಲ್ಗೊಬ್ಬರ ಕೊಡ್ತೀರಾ? ಮಳೆ ಜಾಸ್ತಿ ಆದ್ರೆ 30 ದಿನದಿಂದ ಕೊಡ್ಲೇಬೇಕು. ಈಗ ಹೆಚ್ಚಾಗಿ ನೀರು ನಿಲ್ಬಾರ್ದು. ಹೆಚ್ಚಾಗಿ ನೀರು ನಿಲ್ಬಾರ್ದು. ಈಗ ಒಂದ್ ಎರಡ್ ತಿಂಗಳ ಒಳಗೆ ಎರಡ್ ತಿಂಗಳ ಮೇಲೆ ಬಂದಂತ ಮಳೆ ಸ್ವಲ್ಪ ಹೆಚ್ಚಿಗೆ ನೀರು ನಿಂತರೂ ಕೂಡ ಅದು ಸುಧಾರಿಸಿನ ಒಂದು ಶಕ್ತಿ ಇರುತ್ತೆ, ಬಲ್ತಿರುತ್ತೆ ಜೋಳ. ಅಂತ ಟೈಮ್ಲಿ ಎಷ್ಟು ಮಳೆ ಆದ್ರೂ ಅದಕ್ಕೆ ಏನು ಆಗಲ್ಲ. ಈಗೆಲ್ಲ ಕಳೆ ಅಂತಂದ್ರೆ ಕೈಲಿಂದ ತೆಗಿಸ್ತೇ ಕಳೆನಾಶಕ ಸಿಂಪಡಣೆ ಮಾಡ್ತೀರಾ? ಕಳೆನಾಶಕ ಸಿಂಪಡಣೆ ಮಾಡೋಂತ ಅವಶ್ಯಕತೆ ಇಲ್ಲ. ಕಳೆನಾಶಕ ಕೆಲವರು ಹೊಡಿತಾರೆ ಕಳೆ ತೆಗಿಸಲಾರ್ದ. ಕಳೆನಾಶಕ ಸಿಂಪಡಿಸಬೇಕು ಅಂತಂದ್ರೆ ಅದು ನಮಗೆ ಅನುಮಾನ, ಏನು ಅಲ್ಲಿ ಕೃಷಿ ಜೀವಾಣುಗಳು ಹಾಳಾಗ್ತಾವೋ ಅನ್ನೋದೊಂದು ಭಯದಿಂದ ತೆಗಿಸ್ತೀವಿ ಕಳೆನ. ಈಗ ಒಂದ್ ಸ್ವಲ್ಪ ಮಟ್ಟಿಗೆ ಹೆಚ್ಚು ಕಡಿಮೆ ಹಣ ಹೋದ್ರೂ ಹೋಗ್ಲಿ ಕಳೆ ತೆಗಿಸೋದೇ ಉತ್ತಮ ಅಂತ ಹೇಳಿ. ಹೌದೌದೌದು. ಯಾಕಂದ್ರೆ ಒಂದ್ ಸ್ವಲ್ಪ ಅದಕ್ಕಾದ್ರೂ ಹಣ ಬೇಕು, ಇದಕ್ಕಾದ್ರೂ ಹಣ ಬೇಕು, ಅದೇ ಹಣ ಕಳಿಗೆ ಹಾಕಿ ತೆಗಿಸೋದೇ ಉತ್ತಮ ಅಂತ ನನ್ನ ಭಾವನೆ. ಯಾಕಂದ್ರೆ ಅಲ್ಲಿರ್ತಕ್ಕಂಥ ಜೀವ ಸತ್ವಾಂಶಗಳು ಎಲ್ಲಿ ಹಾಳಾಗ್ತಾವೋ, ನಮ್ಮ ಭೂಮಿ ಎಲ್ಲಿ ಬರಡಾಗುತ್ತೋ ಅನ್ನೋ ಒಂದು ಭಯದಿಂದ ಕಳೆ ತೆಗಿಸೋದು ಅನುಕೂಲ ಅಂತ ನಮ್ಮ ಭಾವನೆ. ಈಗೆಲ್ಲ ಹೆಚ್ಚು ಹೆಚ್ಚು ಕಳೆನಾಶಕ ಸಿಂಪಡಣೆ ಮಾಡೋದ್ರಿಂದ, ರಾಸಾಯನಿಕ ಗೊಬ್ಬರ ಕೊಡೋದ್ರಿಂದ ಭೂಮಿ ಸಾಕಷ್ಟು ಈಗೆಲ್ಲ ಹಾಳ್ ಮಾಡಿಬಿಟ್ಟಿದೀವಿ ನಾವು. ಹಾಳ್ ಮಾಡಿದೀವಿ, ಮತ್ತೆ ಇನ್ನೂ ಹಾಳ್ ಮಾಡಿದ್ರೆ ಮುಂದಿನ ಬೆಳಿಗ್ಗೆ ತೊಂದರೆ ಆಗೋದು. ಬರೀ ಅದನ್ನೇ ಪಾಯಜನ ಹಾಕ್ಬಿಟ್ರೆ ಭೂಮಿಗೆ, ಆದಷ್ಟು ಅದಕ್ಕೆ ಹಾಕೋ ಬಂಡವಾಳನ ನಾವು ಟೈಮ್ ಸರಿಯಾಗಿ ಕಳೆ ತೆಗೆದ್ರೆ, ಅಷ್ಟು ಟೈಮ್ ಸರಿಯಾಗಿ ಬಿತ್ತಿ ಟೈಮ್ ಸರಿ ಕುಂಟಿ ಹೊಡೆದ್ರೆ ಕಳೆನೇ ಬರಲ್ಲ ಮೆಕ್ಕೆಜೋಳದಾಗ. ಬಹಳ ಕಡಿಮೆ ಕಳೆ ಬರೋದು, ಅದಕ್ಕೆ ಯಾಕೆ ಔಷಧಿ ಹೊಡೆದು ಭೂಮಿ ಹಾಳು ಮಾಡ್ಬೇಕು? ಈಗೆಲ್ಲ ಒಂದೂವರೆ ಎರಡು ಅಡಿ ದಾಯದಲ್ಲಿ ನೀವು ಬಿತ್ತನೆ ಮಾಡ್ತೀರಾ, ಹೊತ್ಕುಂಟೆ ಅಂತ ಹೇಳಿ ಹೊಡೆದ್ರೆ ಕಳೆಗಳೇ ಬರಲ್ಲ ಅಲ್ವಾ? ಟೈಮ್ ಸರಿಯಾಗಿ ಯಾವಾಗ ಹೊಡಿಯೋದು ಲೆಕ್ಕಲ್ಲ, ಬಿತ್ತಿದ 15-20 ದಿನದಾಗ ಹೊಡೆದ್ರೆ ಮತ್ತೆ ತದ ನಿಂತರ ಒಂದು ಅದ ಸಿಕ್ಕ ಹೊಡೆದ್ರೆ ಅದು ಕಳೆನೇ ಬರಲ್ಲ. ಕಳೆನೇ ಇಲ್ಲ ಇಲ್ಲ, ನಾವು ಯಾರೋ ಒಬ್ಬರು ಹೋಗಿ ಅಡ್ಡಾಡ್ಬಿಡ್ಬೋದು. ಆ ಒಂದು ಪೊಸಿಷನ್ ಇರುತ್ತೆ. ರೈತರು ಏನ್ ಮಾಡ್ತಾರೆ ಅಂದ್ರೆ ಕೆಲವರು ದೊಡ್ಡದಾಗ್ಲಿ ದೊಡ್ಡದಾಗ್ಲಿ ಅಂತಾರೆ, ಅವಾಗ ಹುಲ್ ದೊಡ್ಡದಾಗ್ಬಿಡುತ್ತೆ. ನಿಮ್ಮ ಮೆಕ್ಕೆಜೋಳದ ಬೆಳಿಗ್ಗೆ ಏನಾದ್ರೂ ಈ ಸೈನಿಕ ಹುಳ ಈ ತರ ಏನಾದ್ರೂ ರೋಗಗಳು ಕಂಡು ಬಂದವ? ಹುಳ ಸುಳಿಗೆ ಬರುತ್ತೆ, ಅದಕ್ಕೆ ಕೆಲವರು ಸರ್ಕಾರ ಪಕ್ಕ ಔಷಧಿ ಹೊಡಿತಾರೆ, ಕೆಲವೊಂದು ಅದು ಬಂದು ಹೋಗ್ಬಿಡುತ್ತೆ, ಏನೂ ಆಗಲ್ಲ. ಅಷ್ಟು ವರ್ಷ ಈಗಲ್ಲ, ಇತ್ತೀಚೆಗೆ ಬರ್ತಾ ಇತ್ತು ಅದು ಸುಳಿ ತಿನ್ನುತ್ತೆ, ತಿಂದು ಒಂದು ಸ್ವಲ್ಪ ದಿವಸ ಹೋಗ್ಬಿಡುತ್ತೆ ಅದು. ಕೆಲವರು ಮತ್ತೆ ಇನ್ನೇನು ನಮ್ಮ ಬೆಳೆ ಹಾಳಾಗುತ್ತೆ ಅಂತಂದು ಔಷಧಿ ಹೊಡಿತಾರೆ. ಈಗ ನೀವೇನು ಔಷಧಿ ಸಿಂಪಡಣೆ ಮಾಡಿಲ್ಲ? ಮಾಡಿಲ್ಲ, ಹಿಂದ್ ವರ್ಷ ಮಾಡಿದ್ರು ನಾವು ಮಾಡಿರಲಿಲ್ಲ. ಈ ವರ್ಷ ಏನೋ ಮಾಡೋಕ್ಕೆ ಅವಶ್ಯಕತೆ ಏನಿಲ್ಲ, ಅಂತದೇನಿಲ್ಲ. ಇಲ್ಲೆಲ್ಲ ಒಂದು ತಿಂತಾವೆ, ತಿಂದು ಅದಕ್ಕೇನು ಬೆಳಗಿನ ಅಂತ ತೊಂದರೆ ಕೊಡಲ್ಲ, ಮತ್ತೆ ಚಿಗರೆಟ್ ಬೆಳೀತದೆ. ಮೆಕ್ಕೆಜೋಳಕ್ಕೆ ಬೆಳಿದ್ರ ಎಷ್ಟು ಕ್ವಿಂಟಲ್ ಬೆಳಿತಾರೆ ಇಲ್ಲಿ ಒಂದು ಪ್ರತಿ ಒಂದು ಎಕರೆಗೆ? ಟೈಮ್ ಸರಿ ಮಳೆ ಬಂದ್ರೆ 20-25 ಕ್ವಿಂಟಲ್ ಬರ್ದು ಬೆಳಿತಾರೆ. ಬೇರೆ ಕಡೆಗೆಲ್ಲ 30 ಕ್ವಿಂಟಲ್ ಅಂತ ಹೇಳ್ತಾರೆ, ಆದ್ರೆ ನಮ್ಮ ಕಡೆಗೆ 30 ಕ್ವಿಂಟಲ್ ಬೆಳೆದ್ರದ ಕಡಿಮೆ, 25 ಕ್ವಿಂಟಲ್ ಬೆಳೆದಿದ್ದಾರೆ. ಈಗೆಲ್ಲ ಬೆಳೆಗಳಿಗೆಲ್ಲ ಈಗೆಲ್ಲ ಇನ್ಸೂರೆನ್ಸ್ ಕಟ್ಟ ಅವಧಿ ಇದೆ. ಈಗ ಕುಷ್ಕಿ ಭೂಮಿಯಲ್ಲಿ ಬೆಳೆಯಂತವಕ್ಕೆಲ್ಲ ಇನ್ನು ಟೈಮ್ ಇದೆ. ಈಗ ಇನ್ಸೂರೆನ್ಸ್ ಅದನ್ನೆಲ್ಲ ನೀವು ಮಾಡಿಸಿದ್ರ ಬೆಳೆ ವಿಮೆ ಅಂತ ಹೇಳಿ ಲೋನ್ ತಗೊಂಡಿರ್ವಿ, ಬ್ಯಾಂಕ್ ನಲ್ಲಿ ರಿನ್ಯೂವಲ್ ಮಾಡ್ತಾ ಇದೀವಿ. ಇಲ್ಲಿ ನಮಗೆ ಇಲ್ಲಿ ಕಟ್ಟ ಅವಶ್ಯಕತೆ ಇರಲ್ಲ, ಲೋನ್ ಕೊಟ್ಟ ತಕ್ಷಣ ಇನ್ಸೂರೆನ್ಸ್ ಕಟ್ ಮಾಡ್ಕೊಂತಾರೆ. ಅದಕ್ಕೋಸ್ಕರ ನಾವು ಕಟ್ಟ ಅವಶ್ಯಕತೆ ಇರಲ್ಲ. ಅಲ್ಲಿ ಏನಾರ ಸಾಲ ತಗೊಳ್ಳಿದ್ರೆ ಸಪ್ರೇಟ್ ಈ ತಿಂಗಳು ಕೊಟ್ಟಿದ್ದಾರೆ, ಅಲ್ಲಿ ಯಾವ್ದಾದ್ರು ಒಂದು ಬ್ಯಾಂಕಿಗೆ ಆನ್ಲೈನ್ ಆಗಿ ನಾವು ಕಟ್ಟಿದ್ರೆ ಬರುತ್ತೆ. ಈಗ ಈರುಳ್ಳಿ ಹತ್ತಿವಿ 3/4 ಎಕರೆಗೆ ಅಂತ ಹೇಳಿದ್ರಲ್ಲ, ಈರುಳ್ಳಿ ಬಿತ್ತನೆ ಬೀಜಗಳನ್ನೆಲ್ಲಿ ತಂದು ನೀವು ಚಲ್ತ್ರೆ? ನಾವು ಮೊದಲೆಲ್ಲ ನೀರಾವರಿ ಇದ್ದಾಗ ನಾವೇ ಸ್ವಂತಕ್ಕೆ ತಯಾರು ಮಾಡ್ತೀವಿ ಬೀಜನ. ಅದೇ ತರ ನಮ್ಮ ಬೀಗರು ಕೂಡ ಸ್ವಂತಕ್ಕೆ ತಯಾರು ಮಾಡ್ತಾರೆ, ನಾವು ಅಲ್ಲಿಂದ ತರಿಸ್ತೀವಿ ಹೊರತು ನಾವು ಮಾರ್ಕೆಟ್ ಅಂಗಡಿಯಿಂದ ಖರೀದಿ ಮಾಡಲ್ಲ ಈರುಳ್ಳಿ ಬೀಜನ. ಈಗ ಮೊದಲೆಲ್ಲ ನೀವೇ ಸೀಡ್ಸ್ ಮಾಡ್ತಾ ಇದ್ರೆ ಈರುಳ್ಳಿ ಬೀಜ? ನಾವೇ ಸೀಡ್ ಮಾಡಿ ಬಹಳ ಜನ ರೈತರು ಕೊಟ್ಟು ಒಳ್ಳೆ ಇಳುವರಿ ಬಂದೈತೆ. ಈಗಲೂ ನೀರಾವರಿ ಮಾಡಿದೀವಿ, ಮತ್ತೆ ಮಾಡ್ತೀವಿ ಸೀಡ್ಸ್ ಈರುಳ್ಳಿ ಬೀಜ. ಈಗ ಈರುಳ್ಳಿ ಬೀಜ ನೀವು ಯಾವ ತಿಂಗಳಲ್ಲಿ ಅಥವಾ ಯಾವ ಮಳೆಗೆ ಬಿತ್ತನೆ ಮಾಡಿದ್ರ? ಕೃತಿಕ ಮಳೆ ಅಂತ ಬರುತ್ತೆ. ಕೃತಿಕ ಮಳೆ ಬಂದ್ರೆ ಅವಾಗ ಟೈಮ್ನಾಗ ಒಳ್ಳೆ. ಯಾಕಪ್ಪ ಅಂತ ಹೇಳಿದ್ರೆ ಮಳೆಗಾಲ ಸ್ವಲ್ಪ ಕಡಿಮೆ ಆಗಬೇಕು. ಅದಕ್ಕೆ ಮುಂಗಾರಿ ಮಳೆ ಹಾಕಿದಾಗ ಎದ್ವತ್ತದ ಮಳೆ ಬಂದು ಕೊಚ್ಚಿ ಹರಿದೋಗ್ಬಿಡುತ್ತೆ ಬೀಜ. ಅದಕ್ಕೋಸ್ಕರ ಫಸ್ಟ್ಗೆ ಜಲ್ದಿ ಹಾಕಲ್ಲ, ಸ್ವಲ್ಪ ಲೇಟ್ ಮಾಡಿ. ಕೃತಿಕ ಮಳೆ ಬರುತ್ತೆ ಅಥವಾ ಜೂನ್ ತಿಂಗಳು ಅವಕಾಶ ಇರುತ್ತೆ, ಅವಾಗ ಮಳೆಗಾಲ ಕಡಿಮೆ ಆಗುತ್ತೆ ಸ್ವಲ್ಪ. ಅವಾಗ ಸಣ್ಣ ಮಳೆ ಬರುತ್ತೆ, ಆ ಸಣ್ಣ ಮಳೆ ಬರೋಂತ ಟೈಮಲ್ಲಿ ಹಾಕಿದ್ರೆ ಅನುಕೂಲ ಅದಕ್ಕೆ. ಈಗ ಈರುಳ್ಳಿ ಬೀಜ ನೀವು ಚೆಲ್ಲೆ ಮಾಡಿದ್ರಲ್ಲ, ಯಾವ ಮಣ್ಣಿಂದ ಕೂಡಿದೆ ಆ ಭೂಮಿ? ಕಪ್ಪು ಮಣ್ಣಿನ ಭೂಮಿ. ಈಗ ಕಪ್ಪು ಮಣ್ಣು ಬಿಟ್ಟು ಬೇರೆ ಮಣ್ಣಲ್ಲಿ ಈರುಳ್ಳಿ ಅಷ್ಟು ಇಳುವರಿ ಬರಲ್ಲ ಅಂತ ಹೇಳ್ತೀರ? ಇಲ್ಲ ಇಲ್ಲ ಇಲ್ಲ, ಕಪ್ಪು ಮಣ್ಣಿಗಿಂತಲೂ ಕೆಂಪು ಮಣ್ಣು ಭೂಮಿಯಲ್ಲಿ ಬಹಳ ಒಳ್ಳೆ ಇಳುವರಿ ಬರುತ್ತೆ. ಯಾವ ಮಣ್ಣಲ್ಲಿ ಬೆಳಿಬಹುದು ಈರುಳ್ಳಿ ಮಾತ್ರ ಬಹಳ ಇಳುವರಿ ಚೆನ್ನಾಗಿ ಬರುತ್ತೆ. ಈಗ ಈರುಳ್ಳಿ ಬೀಜ ಚೆಲ್ಲಬೇಕಾದ್ರೆ ಮಣ್ಣು ಯಾವ ರೀತಿ ಇರ್ಬೇಕಂತ ಹೇಳ್ತೀರ? ಭೂಮಿ ಮಾತ್ರ ಪೂರಾ ಒಂದ್ಸರಿ ಚೆನ್ನಾಗಿ ಕುಂಟೆ ಅದ ಚೆನ್ನಾಗಿ ಮಾಡಿರಕ್ಕೋ, ಸಣ್ಣ ಮಣ್ಣಿಗೆ ಕಳ್ಳೆಂಡಿ ಇರಲೇಬಾರ್ದು. ಬೀಜ ಒಳಕೋಗೋದ ರೀತಿಯಲ್ಲಿ ಹಂಗೆ ಚೆಲ್ಲಿ ಮತ್ತೆ ತೆಳುವಾಗಿ ಮಾಡಿ ನೀರು ಬಿಡ್ಬೇಕು. ನುಸಿ ಮಣ್ಣಿದ್ರೆ ಮಾತ್ರ ಸಂಪೂರ್ಣವಾಗಿ ಮೊಳಕೆ ಬರುತ್ತೆ? ನುಸಿ ಮಣ್ಣಿದ್ರೆ ಮಾತ್ರ ಆ ಒಂದು ಬೀಜ ಒಂದು ಬೀಜನೂ ಹೋಗೋದಂಗೆ ಚೆನ್ನಾಗಿ ಮೊಳಕೆ ಬರುತ್ತೆ, ಚೆನ್ನಾಗಿ ಊಟುತ್ತೆ. ಬೀಜ ಚೆಲ್ಲಿ ಮತ್ತೊಂದ್ಸರಿ ಅದನ್ನ ಮಣ್ಣಕ್ಕೆ ಮಿಕ್ಸ್ ಮಾಡಿ ಬೀಜನ ತೆಳ್ಳಗೆ ನೀರು ಹಾಸಿದ್ವಿ. ಅದು ಅಂತಂತ ಅಂತ ಜಾಸ್ತಿ ಇರಬಾರ್ದು ಕಂಡು ಸ್ವಲ್ಪ ಕಾಲಿಗೆ ಸಣ್ಣ ಸಣ್ಣ ಮಾಡ್ಕೊಂಡು ಚಿಕ್ಕ ಚಿಕ್ಕ ಮಾಡ್ಕೊಂಡು ಹಾಸಿದ್ವಿ ನೀರು. ಈಗ ಹಾಯಿ ನೀರು ಬಿಡೋದು ಉತ್ತಮ ಅಂತ ಹೇಳ್ತೀರಾ, ಈಗ ಹನಿ ನೀರಾವರಿ ಅಂದ್ರೆ ಸ್ಪ್ರಿಂಕ್ಲರ್ ಮಾಡೋದು ಉತ್ತಮ ಅಂತ ಹೇಳ್ತೀರಾ? ಸ್ಪ್ರಿಂಕ್ಲರ್ಗಿಂತಲೂ ಹನಿ ನೀರಾವರಿ ಬಂದತಿ. ಸ್ಪ್ರಿಂಕ್ಲರ್ಗಿನ್ನೂ ಸ್ವಲ್ಪ ಕೊರತೆ ಬರುತ್ತೆ. ಹನಿ ನೀರಾವರಿ ಅಂತೇಳಿ ಈಗ ಸಬ್ಸಿಡಿ ಕೊಡ್ತೀವಿ ಅಂತ ಬಂದಿದ್ದಾರೆ. ಅದನ್ನ ಮಾಡೋದು ಬಹಳ ಅನುಕೂಲ, ಬಹಳ ಒಳ್ಳೇದು. ಯಾಕಂದ್ರೆ ನೆಲ ಕೊರಿಯಲ್ಲ, ಮಣ್ಣಿನ ಸವತಳಿ ಹೋಗಲ್ಲ. ಅಂದ್ರೆ ನಿಮ್ಮ ಬೆಳೆ ಈರುಳ್ಳಿ ಬೆಳೆ ಈಗ ಯಾವ ರೀತಿ ಇದೆ? ಒಂದು ತಿಂಗಳಾಗಿದೆ, ಬಹಳ ಒಳ್ಳೆ ಬೆಳೆ ಚೆನ್ನಾಗಿದೆ. ಈಗ ಯಾವ್ದು ರೋಗ ರುಜಿನ ಇಂಥವೇನಿಲ್ಲ? ಏನೂ ಇಲ್ಲ, ಸದ್ಯ ವಾತಾವರಣದಿಂದ ಏನೋ ಒಂದ್ ಸರಿ ಮಾತ್ರ ಕಳೆನಾಶಕ ಅಂತ ಬರುತ್ತೆ, ಊಟಕ್ಕಿಂತ ಮುಂಚಿತವಾಗ್ಲಿ ಹುಟ್ಟಿಂದಾಗ್ಲಿ ಒಂದೇ ಒಂದ್ ಸರಿ ಯೂಸ್ ಮಾಡಕ್ ಅದನ್ನ ಮಾಡಿ ಇನ್ನೊಂದು ಟೈಮಲ್ಲಿ ನಾವೇ ತೆಗಿಬಹುದು. ಎರಡು ಸರಿ ಯೂಸ್ ಮಾಡಬಾರ್ದು ಕಳೆನಾಶಕನ, ಅವಾಗ ಈರುಳ್ಳಿ ಕೇಳೋ ಸಾಧ್ಯತೆ ಇರುತ್ತೆ. ಅಂದ್ರೆ ನೀವು ಈರುಳ್ಳಿ ಬೆಳೆಯಲ್ಲಿ ಕಳೆನಾಶಕ ಸಿಂಪಡಣೆ ಮಾಡಿದ್ರ? ಹಾ ಮಾಡಿದ್ವಿ. ಯಾಕೆಂತಂದ್ರೆ ಅದು ಹತೋಟಿ ಬರಲಿಲ್ಲ ಕಾರಣ ಮಳೆ ಜಾಸ್ತಿ ಆಯ್ತು, ಹೊಲ ಕಾಲಿಡಕ್ಕೂ ಆಗ್ತಾ ಇಲ್ಲ. ನಾವು ತೆಗಿದಿದ್ವಿ ಈಗ ಸತತ 8 ದಿನದ ಮಳೆ ಹೊಲದ ಕಾಲ ಸಿಗಬಾರದ ಉದ್ದೇಶದಿಂದ ಕಳೆನಾಶಕ ಒಂದ್ಸರಿ ಯೂಸ್ ಮಾಡಿದ್ವಿ, ಮತ್ತೆ ಅದನ್ನ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಈಗೆಲ್ಲ ಈರುಳ್ಳಿ ಬೆಳೆಗೆ ಬೀಜ ಚೆಲ್ಲಬೇಕಾದ್ರೆ ಯಾವ ಗೊಬ್ಬರ ಕೊಟ್ರಿ? ಮೇಲ್ ಗೊಬ್ಬರವಾಗಿ ಯಾವ್ಯಾವ ಗೊಬ್ಬರ ಕೊಡ್ತಾ ಬರ್ತೀರ? ಮೇಲ್ ಗೊಬ್ಬರ ಅದು CN ಅಂತ ಬರುತ್ತೆ, ಒಂದೂವರೆ ತಿಂಗಳಾದ್ಮೇಲೆ ಅದು ಗಡ್ಡೆ ಇಡಕ್ಕಿನ ಮುಂಚಿತವಾಗಿ ಒಂದ್ ಸ್ವಲ್ಪ ಒಂದ್ ಎಕರೆಗೆ ಒಂದು ಮುಕ್ಕಾ ಚೀಲ ಲೆಕ್ಕಕ್ಕೆ ಕೊಡ್ಬೇಕು. ಬಿತ್ತಕ್ಕಿನ ಮುಂಚೆ 20-20 ಅಥವಾ 10-26 20-20 ಕೊಟ್ಟಿದೀವಿ ನಾವು, 10-26 ಮೇಲ್ ಗೊಬ್ಬರ ಕೊಡಬಹುದು. CN ಅಂತ ಬರುತ್ತೆ, ಅದನ್ನಾದ್ರೂ ಕೊಡಬಹುದು. ಯೂರಿಯಾ ಗೊಬ್ಬರ ಮೇಲ್ ಗೊಬ್ಬರ ಕೊಡಲ್ಲ? ಇಲ್ಲ, ಯೂರಿಯಾ ಗೊಬ್ಬರ ಕೊಡಲ್ಲ. ಈರುಳ್ಳಿ ಯೂರಿಯಾ ಗೊಬ್ಬರ ಕೊಟ್ರೆ ಗಡ್ಡೆ ಕೆಟ್ಟೋಗುತ್ತೆ ಅಂತೇಳಿ ಈರುಳ್ಳಿ ಯೂರಿಯಾ ಗೊಬ್ಬರ ಬಹಳ ಕಡಿಮೆ ಕೊಟ್ರೆ ಅದೇನೋ ಸ್ವಲ್ಪ ಒಂದ್ 5 KG ಕೊಡ್ತೀವಿ, ಇಲ್ಲಾಂದ್ರೆ ಕೊಡದೇ ಇಲ್ಲ. ಮುಕ್ಕಾಲು ಎಕರೆಗೆ 8 KG ಚೆಲ್ಲನೆ ಮಾಡಿದ್ರೆ ಬೀಜನ? ಕೆಲವೊಂದೊಂದು ನೆಲ ಮೇಲೆ ಹೋಗುತ್ತೆ, ನಮ್ಮೆಲ್ಲ ನೆಲಕ್ಕೆ 2 KG ಚೆಲ್ಲಿದ್ವಿ. ಮತ್ತೆ ಬೇರೆ ನೆಲಕ್ಕಾದ್ರೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಕೆಂಪು ನೆಲ ಆದ್ರೆ. ಕಪ್ಪು ನೆಲ ಆಗಿರೋದ್ರಿಂದ 2 KG ಬೀಜ ಮಸ್ತ್ ಕರೆಕ್ಟ್ ಆಗುತ್ತೆ. ಈಗ ಬೀಜ ಚೆಲ್ಲೋದೆಲ್ಲ ನೀವು ಮಾಡ್ತೀರಾ, ಏನ್ ಬೇರೆಯವ್ರನ್ನ ಕರ್ಕೊಂಡು ಬರ್ತೀರಾ? ಇಲ್ಲ, ನಮಗೆ ಅನುಭವ ಇದೆ, ನಾವೇ ಚೆಲ್ತೀವಿ. ಬೇರೆಯವ್ರ ಕರ್ಕೊಂಡು ಬಂದ್ರೆ ನಮಗೆ ಒಪ್ಪಿಗೆ ಆಗಲ್ಲ, ಅದು ನಾವೇ ಚೆಲ್ಲಿದ್ರೆ ನಮಗೆ ಅದು ಮನಸ್ಸು ನಿಧಾನ ಆಗಲ್ಲ. ಬೇರೆಯವ್ರ ಯಾಕೆ ಚೆಲ್ತಾರೋ ಏನೋ, ನಮಗೆ ಅನುಭವ ಇರೋದ್ರಿಂದ ನಾವೇ ಚೆಲ್ತೀವಿ, ಬೇರೆಯವ್ರನ್ನ ಕರ್ಕೊಂಡು ಬರಲ್ಲ. ಅಂದ್ರೆ ಬೀಜ ಬಹಳಷ್ಟು ಚಿಕ್ಕ ಬರ್ತವೆ, ಅಂದ್ರೆ ಬಹಳಷ್ಟು ಸೂಕ್ಷ್ಮ ಚೆಲ್ಬೇಕಾಗುತ್ತೆ. ಗಾಳಿ ಜಾಸ್ತಿ ಇದ್ದಾಗ ಕೈಯನ್ನು ನಾವು ಬಗ್ಸಿ ಚೆಲ್ಬೇಕು, ಸೂಕ್ಷ್ಮ ಚೆಲ್ಬೇಕಾದ್ರೆ ಸ್ವಲ್ಪ ಅನುಭವ ಬೇಕು ಅದಕ್ಕೆ. ಇಲ್ಲ, ಗಾಳಿ ಇಲ್ದಾಗ ನೀನ್ ನಿಂತ್ಕೊಂಡು ಚೆಲ್ಲಿದ್ರು ಗುಡ್ತತೆ, ಅದೇ ಅವಾಗ ಸ್ವಲ್ಪ ಗಾಳಿ ಕಾಲ ಜಾಸ್ತಿ. ಅದು ಬೀಜ ಬಹಳ ಹಗುರಾಗಿರೋದ್ರಿಂದ ಗಾಳಿ ಇದ್ದ ಸಮಯದಲ್ಲಿ ಬಗ್ಗಿ ಕರೆಕ್ಟ್ ಆಗಿ ಅದನ್ನ ಮಡಿ ಒಳಗೆ ಚೆಲ್ಬೇಕು. ಅಂದ್ರೆ ಮಡಿ ಮಾಡಿಕೊಂಡಿರ್ತೀರ? ಹಾ, ಮಡಿ ಮಾಡ್ಕೊಂಡಿರ್ತೀವಿ. ಅದು ನಾವು ಡ್ರಿಪ್ ಏನೀರ್ ಕಟ್ಲಿ, ಅಡಿಯ ನೀರ್ ಕಟ್ಲಿ, ಸ್ವಿಂಕ್ಲರ್ ಕಟ್ಟಿ, ಯಾವ್ದೇ ಕಟ್ಲಿ ಮಡಿ ಅಂತೂ ಮಾಡ್ಕೊಂಡ್ರೆ ಚೆಲ್ಲೋದು. ಈಗ ಬೀಜ ಚೆಲ್ಲಕ್ಕೂ ಅನುಕೂಲ ಆಗುತ್ತೆ, ನೀರ್ ಹಾಯ್ಸಕ್ಕೂ ಅನುಕೂಲ ಆಗುತ್ತೆ, ಕಳೆ ತೆಗಿಯಕ್ಕೂ ಅನುಕೂಲ ಆಗುತ್ತೆ, ಈರುಳ್ಳಿ ಕೇಳಕ್ಕೂ ಅನುಕೂಲ ಆಗುತ್ತೆ, ಎಲ್ಲದಕ್ಕೂ ಅನುಕೂಲ ಆಗುತ್ತೆ. ಆ ದಿಂಡದ ಹತ್ರ ಅದರಲ್ಲಿ ಕಾಲಿ ಇರೋದು ದಿಂಡು, ಅದರಲ್ಲಿ ಬೆಳ್ಳುಳ್ಳಿನ ಆದ್ರೂ ಊರಿ ಒಳ್ಳೆ ಇಳುವರಿ ಬರುತ್ತೆ. ಬೆಳ್ಳುಳ್ಳಿ ಒಳ್ಳೆ ಸೈಜ್ ಬರುತ್ತೆ, ಯಾಕಂದ್ರೆ ಅದು ದಿಂಡು ಮಣ್ಣು ಬೋದಿರುತ್ತಲ್ಲ, ಕಾಲಿ ಬಿಡಲ್ಲ ನಾವು, ಅದಕ್ಕೆ ಬೆಳ್ಳುಳ್ಳಿ ಹೋಗ್ಬಿಡ್ತೀವಿ. ಈಗ ಈರುಳ್ಳಿ ಒಳಗಡೆ ಈಗ ಬೆಳ್ಳುಳ್ಳಿ ಹಾಕ್ತಿವಿ ದಿಂಡಿಗೆ ಅಂತ ಹೇಳಿದ್ರ, ಮತ್ತೇನಾದ್ರೂ ಈ ಕೊತ್ತಂಬರಿ ಸೊಪ್ಪು, ಈ ಮೆಣಸಿನ ಗಿಡ ಈ ತರ ಬೆಳೆಯಲ್ವಾ? ಕೊತ್ತಂಬರಿ ಸೊಪ್ಪು, ಮೆಣಸಿನ ಸೊಪ್ಪು ಒಂದ್ ಸರಿ ಕಳೆನಾಶಕ ಮಾಡಿವಲ್ಲ, ಈಗ ಹಾಕ್ತಿವಿ, ಅದನ್ನು ಬೆಳಿತೀವಿ. ಸಬ್ಬಕ್ ಸೊಪ್ಪು ಅಂತ ಬರುತ್ತೆ, ಅದು ಮನೆಗಾದ್ರೂ ಯೂಸ್ ಮಾಡಬಹುದು. ಕೊತ್ತಂಬರಿ ಸೊಪ್ಪು ಬರುತ್ತೆ, ಅದನ್ನು ಹಾಕ್ಬಹುದು, ಅದನ್ನು ಮನೆಗೆ ಯೂಸ್ ಮಾಡ್ತೀವಿ. ಉಳಿದ ಅದು ಉಳ್ಳಾಗಡ್ಡೆ ಬರಕಂದ್ರೆ ಬೇಗ ಬಂದ್ಬಿಡುತ್ತೆ. ಕೊತ್ತಂಬರಿ ಕಾಳು ಬರುತ್ತೆ, ಸೊಪ್ಪು ಬರುತ್ತೆ, ಸೊಪ್ಪನ್ನ ಮಾರ್ಬಹುದು. ಅದನ್ನ ಜಾಸ್ತಿ ಸೊಪ್ಪು ಉಡ್ತು ಅಂದ್ರೆ ಅದನ್ನ ಸೊಪ್ಪಿಗೆ ಬಹಳ ಕಾಸ್ಟ್ಲಿ, ಅದು ರೇಟ್ ಇರುತ್ತೆ ಈಗ, ಅದು 5 ರೂಪಾಯಿ 10 ರೂಪಾಯಿ ಒಂದೊಂದು ಕಟ್ಟು, ಅದನ್ನು ಮಾರ್ಬಹುದು. ಮೇಲೆ ಕಾಳು ಸಿಗುತ್ತೆ ನಮಗೆ, ಕಾಳು ಮಾರ್ಬಹುದು, ನಮಗೆ ಮನೆಗೆ ಯೂಸ್ ಮಾಡಬಹುದು. ಒಟ್ಟಾರೆ ಮೆಕ್ಕೆಜೋಳದ ಬೆಳೆನೂ ಚೆನ್ನಾಗಿದೆ, ಈರುಳ್ಳಿ ಬೆಳೆನೂ ಚೆನ್ನಾಗಿದೆ, ಈ ವರ್ಷ ಚೆನ್ನಾಗಿದೆ. ಒಟ್ಟಾರೆ ಮೆಕ್ಕೆಜೋಳ ಬೆಳೆನೂ ಚೆನ್ನಾಗಿದೆ, ಈರುಳ್ಳಿ ಬೆಳೆ ಚೆನ್ನಾಗಿದೆ, ವಾತಾವರಣ ಚೆನ್ನಾಗಿದ್ರೆ ಇಳುವರಿ ಬಂತಂದ್ರೆ ಕಡಿಮೆ ರೇಟ್ ಸಿಗಲ್ಲ, ಸಗಲ ದುಡ್ಡಾಗುತ್ತೆ. ಈಗ ಎಮ್ಮೆ ಸಾಕಾಣಿಕೆ ಮಾಡಿದ್ವಿ, ಇದನ್ನ ತೆಗೆದು ಮತ್ತೆ ನಾವು ಗಿರ್ತಳಿ ಸಾಕಾಣಿಕೆ ಮಾಡಬೇಕು ಅಂತ ಅನ್ಕೊಂಡಿದ್ವಿ ಅಂತ ಹೇಳಿದ್ರ, ಈಗ ಎಮ್ಮೆ ಅಂತಂದ್ರೆ ಎಷ್ಟು ಸಾಕಾಣಿಕೆ ಮಾಡಿದ್ರ? ಎಮ್ಮೆಗೆ 2 ತರ ಸಾಕಾಣಿಕೆ ಮಾಡಿದ್ವಿ, ಮತ್ತೆ ಆಕಳ ಗಿರ್ರ ತರಬೇಕು ಅಂತ ಮಾಡಿದ್ವಿ. ಅದು ಸ್ವಲ್ಪ ಎಮ್ಮೆಗಿಂತಲೂ ಉತ್ತಮ ಹಾಲು ಜಾಸ್ತಿ ಕೊಡುತ್ತೆ, ಹಂಗಾಗಿ ಅದು ವ್ಯಾಲ್ಯೂನು ಚೆನ್ನಾಗಿದೆ. ಅದಕ್ಕೆ ಅದು ನಮ್ಮ ದೇಶ ತಳಿ ಅನ್ನೋದು ಒಂದು ಆಸೆ ಇದೆ, ಎಮ್ಮೆಗಿಂತಲೂ ಅದು ಉತ್ತಮ ಅಂತ ಹೇಳಿ ಅದನ್ನ ಹಾಲಿನಿಂದಲೂ ಸ್ವಲ್ಪ ನಾವು ದುಡಿಮೆ ಮಾಡ್ಕೋಬಹುದು ಹಾಲಿನಿಂದಲ, ಅದಕ್ಕೋಸ್ಕರ ಗಿರ್ರ ಅಂತಂದು ತಗೊಳ್ಬೇಕಂತ ಒಂದು ಭಾವನೆ ಇದೆ. ಸಂಘ ಮಾಡ್ಕೊಂಡಿದ್ದೀರ ನೀವು? ನೀವೆಲ್ಲ ಒಂದು 6 ಜನ ಸದಸ್ಯರು ಸೇರ್ಕೊಂಡ್ರ, ಬೇರೆಲ್ಲ ಪ್ರವಾಸಗಳು ಹೋಗಿ ಅಲ್ಲೆಲ್ಲ ಬೇರೆ ಬೇರೆ ಹಣ್ಣಿನ ಬೆಳೆಗಳು, ಹೂವಿನ ಬೆಳೆಗಳು, ಸಾಕಷ್ಟು ಹೈನುಗಾರಿಕೆ ಬಗ್ಗೆನೂ ನಿಮಗೆ ಮಾಹಿತಿ ಕೊಡ್ತಾ ಇದಾರೆ. ಅಂದ್ರೆ ನಿಮ್ಮ ಬೆಳೆಯಲ್ಲಿ ಈಗ ಮುಂದಿನ ಸಲ ಏನಾದ್ರೂ ಈ ಮೆಕ್ಕೆಜೋಳದ ಬದಲು ಏನಾದ್ರೂ ಒಂದು ಹಣ್ಣಿನ ಬೆಳೆ ಅಥವಾ ಹೂವಿನ ಬೆಳೆ ಈ ತರ ಬೆಳಿಬೇಕಂತ ಒಂದು ಪ್ಲಾನ್ ಇದೆಯಾ? ಹಣ್ಣಿನ ಬೆಳೆ ಬೆಳಿಬೇಕಂತ ಒಂದು ಪ್ಲಾನ್ ಇದೆ, ಹೂವಿನ ಬೆಳೆ ಇವೆರಡು ಬೆಳೆ ಬೆಳಿಬೇಕಂತ ಒಂದು. ಯಾಕಂದ್ರೆ ಅಧ್ಯಯನ ಪರಿಸರ ನೋಡ್ಕೊಂಡ್ ಬಂದಿದ್ವಿ, ಕೋಲಾರ ಡಿಸ್ಟಿಕ್ ಎಲ್ಲ ಅವರು ತೋಟ ಗೀಟ ಏನೂ ಇಲ್ಲ ಅಲ್ಲಿ, ಬರೀ ಹಣ್ಣಿನ ಬೆಳೆ ಹೂವಿನ ಬೆಳೆ ಮತ್ತೆ ನೀರು ಕಡಿಮೆ, ಒಳ್ಳೆ ಇಳುವರಿ ಇದ್ರೆ ಒಳ್ಳೆ ಲಾಭ ತೆಗಿತಾರೆ. ಅದಕ್ಕೋಸ್ಕರ ಅವ್ರು ನಮಗೆ ಮಾಹಿತಿ ಕೊಟ್ಟಿದ್ದಾರೆ, ಹೂವಿನ ಬೆಳೆ ಬೆಳಿಬೇಕಂತ ಒಂದು ಆಸೆ ಇದೆ. ಒಟ್ಟಾರೆ ಈ ಕೃಷಿ ಬದುಕು ಏನನ್ಸುತ್ತೆ ಬಸವರಾಜ್ ಅವರೇ? ಇದು ಬಹಳ ಉತ್ತಮ ಕೃಷಿ ಬದುಕು. ಯಾಕಂತ ಹೇಳಿದ್ರೆ ಇದು ಒಂಥರ ಕೃಷಿ ಬದುಕು ಮಾಡೋದ್ರಿಂದ ಕೆಲವರೇ ಮೈನವಪ್ಪ ಅವ್ನು ಏನ್ ಬಡ್ಕಂತಾನೆ ಅಂದ್ರೆ, ಆದ್ರೆ ಅವ್ನು ಆರೋಗ್ಯವಾಗಿರ್ತಾನೆ, ಸರಿಯಾಗಿ ಉಣ್ತಾನೆ, ಸರಿಯಾಗಿ ಗಾಳಿ ಕುಡಿತಾನೆ, ಸರಿಯಾದ ಶಕ್ತಿಯುತ ಆಗಿರ್ತಾನೆ ಅವನು. ಹಂಗಾಗಿ ಕೃಷಿ ಬದುಕಿನ ಜಮೀನ್ದಾರರೇ ಆರೋಗ್ಯವಂತರು ಅಂತ ನನ್ನ ಭಾವನೆ. ಕೃಷಿಯಲ್ಲಿ ನೆಮ್ಮದಿ ಕಂಡಿದ್ರೆ ಕೃಷಿಯಲ್ಲಿ ಕೆಲವೊಂದ್ಸರಿ ಲಾಸ್ ಆದಾಗ ಅನ್ಯಾಯ ಆಗುತ್ತೆ, ಆದ್ರೂ ಒಂದ್ಸಲಿ ಲಾಸ್ ಆದ್ರೆ ಒಂದ್ಸರಿ ನೆಮ್ಮದಿ ಕಂಡಿದ್ವಿ, ಆರೋಗ್ಯ ಮಾತ್ರ ಚೆನ್ನಾಗಿರ್ತೀವಿ, ಅದೇ ನಮಗೆ ನೆಮ್ಮದಿ. ಕೃಷಿ ವೃತ್ತಿಗೆ ಬರೋದಕ್ಕಿಂತ ಮುಂಚಿತವಾಗಿ ಏನು ವಿದ್ಯಾಭ್ಯಾಸ ಈ ತರ ಮಾಡ್ಲಿಲ್ವಾ ಬಾಲ್ಯದಲ್ಲಿ? ವಿದ್ಯಾಭ್ಯಾಸ ಮಾಡಿದ್ವಿ, ಅವಾಗೆಲ್ಲ ವಿದ್ಯಾಭ್ಯಾಸಕ್ಕೆ ಅಷ್ಟು ಒತ್ತುಕೊಳ್ಳಲ್ಲ ನಮ್ಮ ಹಿರಿಯರು, ಹಂಗಾಗಿ ಅಷ್ಟಕ್ಕೆ ವಿದ್ಯಾಭ್ಯಾಸ ಯಶಸ್ಸಿಗೆ ನಮ್ದು ಮೊಟಕತನ ಗೊಳಿಸಿದ್ರು, ಹಂಗಾಗಿ ವ್ಯವಸಾಯಕ್ಕೆ ನಾವು ಇದಾದ್ವಿ. ಕೃಷಿ ಬದುಕಿನ ಅನುಭವಗಳು ಕುರಿತು ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕು ಬಿಸ್ತುವಳ್ಳಿ ಗ್ರಾಮದ ಕೃಷಿಕ ಜಿ ಬಸವರಾಜ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಯುಎಂ ಮರುಳಸಿದ್ದೇಶ್. ಅರೇ ಸಂಗ್ರಾಮ್, ನಿನ್ನ ಹೊಲದಲ್ಲಿ ಕಳೆಗಳ ಹೇಳ ಹೆಸರಿಲ್ಲ, ದೂರ ದೂರದವರೆಗೆ ಹಚ್ಚ ಹಸಿರಿನಿಂದ ತುಂಬಿದೆ, ಇದನ್ನ ಹಾಗೆ ಮಾಡಿರುವಿ? ಇದು ಕೂಡ ಕೇಳುವ ವಿಷಯವೇ. ಇಂತಹ ಕೆಲಸವನ್ನು ಬಾಯರ್ನ ಲಾಡಿಸ್ ಮಾತ್ರ ಮಾಡಬಹುದು. ಲಾಡಿಸ್ ಕಳೆಗಳನ್ನು ಶೀಘ್ರವಾಗಿ ನಾಶಪಡಿಸುತ್ತದೆ ಹಾಗೂ ಇದರ ಸೇಫ್ನ ಟೆಕ್ನಾಲಜಿ ಬೆಳೆಗಳ ಹಸಿರುತನವನ್ನು ಮತ್ತಷ್ಟು ಹೆಚ್ಚಿಸುತ್ತದೆ. ಬಾಯರ್ನ ಲಾಡಿಸ್, ಯಾವುದೇ ಸರಿಸಾಟಿ ಇಲ್ಲ. ಕೇಳುಗರೆ, ಹಲೋ ಕಿಸಾನ್ ವಾಣಿ ನೇರ ಫೋನ್ ಇನ್ ಕಾರ್ಯಕ್ರಮ ನಾಳೆ ಸಂಜೆ 6:51. ವಿಷಯ ತೆಂಗು ಮತ್ತು ಅಡಿಕೆ ಬೆಳೆಗಳ ನಿರ್ವಹಣೆ. ತೋಟಗಾರಿಕೆ ಬೆಳೆಗಳಾದ ತೆಂಗು ಮತ್ತು ಅಡಿಕೆ ಬೆಳೆಗಳಲ್ಲಿ ಬರುವ ಕೀಟ ಮತ್ತು ರೋಗಗಳ ಹತೋಟಿ, ಗೊಬ್ಬರ, ನೀರು ಹಾಗೂ ಪೋಷಕಾಂಶಗಳ ನಿರ್ವಹಣೆ ಮುಂತಾದ ವಿಷಯಗಳ ಕುರಿತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ಚಿತ್ರದುರ್ಗದ ತೋಟಗಾರಿಕೆ ಇಲಾಖೆಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರಾದ ಯಶವಂತ್ ಕುಮಾರ್. ರೈತ ಬಾಂಧವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಹಿತಿಯನ್ನು ಪಡೆಯಲು ಕರೆ ಮಾಡಬೇಕಾದ ನಮ್ಮ ನಿಲಯದ ಮೊಬೈಲ್ ಸಂಖ್ಯೆಗಳು 9448640273 ಹಾಗೂ 9141970272. ತಪ್ಪದೇ ಕೇಳಿ ಹಾಗೂ ಭಾಗವಹಿಸಿ ಹಲೋ ಕಿಸಾನ್ ವಾಣಿ ನೇರ ಫೋನ್ ಕಾರ್ಯಕ್ರಮ ನಾಳೆ ಸಂಜೆ 6:51 ನಿಮ್ಮ ಚಿತ್ರದುರ್ಗ ಎಫ್ಎಂನಲ್ಲಿ. भाइयों, भूकंप संभावित पहाड़ी क्षेत्र में लैंडस्लाइड के खतरे के बारे में आज हमें भूविज्ञानी बताएंगे। सबसे पहली बात, कच्चे पहाड़ों पर मकान न बनाएं। पहाड़ी क्षेत्र में भारी निर्माण मिट्टी की पकड़ को ढीला करता है, ऐसे में भूकंप आने पर लैंडस्लाइड का खतरा बढ़ जाता है। इसलिए इमारतों के निर्माण के समय भूकंप से बचाव संबंधी मापदंडों का ख्याल रखना चाहिए और मिट्टी की पकड़ मजबूत बनाने के लिए अधिक से अधिक पेड़ लगाएं। आपके हित में तत्पर NDMA. ಇನ್ನು ಮುಂದೆ ಕೇಳಿ. ಕಾರ್ಯಕ್ರಮ ರೇಗಿಲ ಮಿಡಿತ. ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಎಸ್ ಓಂಕಾರಪ್ಪ. ವಿಜ್ಞಾನಿ ಜ್ಞಾನಿ ಜ್ಞಾನಿ ಜ್ಞಾನಿ ಜ್ಞಾನಿ ಜ್ಞಾನಿ ಸಸ್ಯ ಸಂರಕ್ಷಣೆ ಕೃಷಿ ವಿಜ್ಞಾನ ಕೇಂದ್ರ ಬೊಬ್ಬೂರು ಫಾರಂ ಹಿರಿಯೂರು ಚಿತ್ರದುರ್ಗ ಜಿಲ್ಲೆ. ನಾವು ಇವತ್ತಿನ ದಿವಸ ಚರ್ಚೆ ಮಾಡತಕ್ಕಂಥ ವಿಷಯ ಆಹಾರದಲ್ಲಿ ಪೀಡನಾಶಕಗಳ ಉಳಿಕೆ. ಇವತ್ತಿನ ಗಂಭೀರವಾದ ಸಮಸ್ಯೆ ಇದೆ. ಇವತ್ತು ನಾವು ತಿಂತಕ್ಕಂಥ ಆಹಾರ ದಿನೇ ದಿನೇ ವಿಷಪೂರಿತ ಆಗ್ತಾ ಇದೆ. ಇದನ್ನೆಲ್ಲ ಪ್ರತಿಯೊಬ್ಬ ರೈತ ಬಾಂಧವರು ಸಾರ್ವಜನಿಕರು ಎಚ್ಚೆತ್ತುಕೊಳ್ಳಬೇಕು. ಜಾಗೃತರಾಗುವಂಥ ಸಂದಿಗ್ಧ ಪರಿಸ್ಥಿತಿಗೆ ಬಂದು ತಲುಪಿಬಿಟ್ಟಿದ್ದೀವಿ. ನಾವಿನ್ನು ಎಚ್ಚೆತ್ತುಕೊಳ್ಳದೇ ಇದ್ದರೆ ಮುಂದಿನ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಆರೋಗ್ಯವನ್ನು ನಾವು ಉಳಿಸೋಕ್ಕಾಗೋದೇ ಇಲ್ಲ. ಇವತ್ತು ವಿಷ ಆಹಾರದಲ್ಲಿ ಯಾಕೆ ಬೆರೀತೆ ನಾವು ಬೆರೆಸ್ತಾ ಇದ್ದೀವಿ. ನಾವು ಅನೇಕ ಬಾರಿ ಹೇಳ್ತಾ ಇರ್ತೀವಿ, ಸಮಗ್ರ ಪೀಡೆ ನಿರ್ವಹಣೆ ಮಾಡಿ, ಅನಿವಾರ್ಯ ಅಂದಾಗ ರಾಸಾಯನಿಕ ಬಳಸಿ. ಅದು ಇಲ್ಲ, ಒಂದೆರಡು ಹುಳ ಬಂದ ತಕ್ಷಣ ಬತ್ತಾ ಇರೋದೆ ಕೀಟನಾಶಕ ತಗೊಂಡು ಸಿಂಪಡಣೆ ಮಾಡ್ತಾ ಇರೋದೆ ಬೇಕಾಗಿಲ್ಲ. ಆಮೇಲೆ ಉದಾಹರಣೆ ಅಂದ್ರೆ ನಮಗೀಗ ದಾಳಿಂಬೆ ಬೆಳೆಯಲ್ಲಿ ನಾವು ನೋಡ್ತಾ ಇದ್ದು ವಾರ ವಾರ ಸಿಂಪಡಣೆ ಮಾಡೋರು, ಹುಳ ಇರಲಿ ರೋಗ ಇರಲಿ ಸಿಂಪಡಣೆ ಮಾಡಿದ್ದೇ ಮಾಡಿದ್ದೆ. ಅದರಲ್ಲೂ ಅವರು ಒಂದು ವೇಳಾಪಟ್ಟಿ ಮಾಡ್ಕೊಂಡಿದ್ರು, ಈ ಸೋಮವಾರ ಒಂದು ಅಂತರ್ವ್ಯಾಪಿ ಕೀಟನಾಶಕ, ಒಂದು ಸ್ಪರ್ಶ ಕೀಟನಾಶಕ, ಒಂದು ಅಂತರ್ವ್ಯಾಪಿ ರೋಗನಾಶಕ, ಒಂದು ಸ್ಪರ್ಶ ರೋಗನಾಶಕ, ಒಂದು ಬ್ಯಾಕ್ಟೀರಿಯಾ ನಾಶಕ, 5-6 ರಾಸಾಯನಿಕವನ್ನು ಮಿಶ್ರಣ ಮಾಡ್ಕೊಂಡು ಸಿಂಪಡಣೆ ಮಾಡಿದ್ದೆ. ವಾರ ವಾರ ಮಾಡ್ತಾ ಇದ್ರು. ನಾನು ಹೇಳ್ತಾ ಇದ್ದೆ, ವಾರ ವಾರ ಯಾಕೆ ಸಿಂಪಡಣೆ ಮಾಡ್ತೀರಾ? ವಾರ ವಾರ ಸಿಂಪಡಣೆ ಮಾಡೋದು ಬೇಡ. ಈಗ ನಮಗೆ ಬೇದಿಯಾದಾಗ ಬೇದಿ ಮಾತ್ರ ನುಂಗ್ಬೇಕು, ಸುಮ್ಮನೆ ಮಾತ್ರ ನುಂಗ್ಬಿಟ್ರೆ ಮನುಷ್ಯನ ಆರೋಗ್ಯ ಇರುತ್ತಾ? ಇದು ಹಾಗೇನೆ. ಹುಳ ಇದ್ದಲ್ಲಿ, ರೋಗ ಇದ್ದಲ್ಲಿ, ಅದು ಹಾನಿಯಾಗುವಂಥ ಮಟ್ಟದಲ್ಲಿ ಗಮನಿಸದಲ್ಲೇ ನಾವು ಪೀಡನಾಶಕ ಸಿಂಪಡಣೆ ಮಾಡಿದ ಪರಿಣಾಮವೇ ಇವತ್ತು ಆಹಾರದಲ್ಲಿ ವಿಷ ಸೇರ್ತಾ ಇದೆ. ಮನಸ್ಸೋ ಇಚ್ಛೆ ವಿವೇಚನೆ ಇಲ್ಲದೆ ಸಿಂಪಡಣೆ ಮಾಡ್ತಾ ಇದ್ದಾರೆ ಅನೇಕ ರೈತರು. ಇದ್ರ ಬಗ್ಗೆ ಜಾಗೃತರಾಗಬೇಕು. ಇಂಥ ಪರಿಸ್ಥಿತಿಯಿಂದ ಬಂದಿರೋದೇ ಇವತ್ತು ಸಾವಯವ ಕೃಷಿ, ಸಹಜ ಕೃಷಿ ಇವೆಲ್ಲ ಬರ್ತಾ ಇದೆ. ಯಾಕೆ ಇವೆಲ್ಲ ಬಂದು ಅಂದರೆ, ನಾವು ತಿಂತಕ್ಕಂಥ ಆಹಾರ ದಿನೇ ದಿನೇ ಕಲುಷಿತ ಆಗ್ತಾ ಇದೆ, ವಿಷ ಆಗ್ತಾ ಇದೆ. ಅನೇಕರು ರೈತ ಬಾಂಧವ್ರನ್ನ ನೋಡ್ತೀವಿ, ಈರುಳ್ಳಿ ಬೆಳೀತಾರೆ, ಈರುಳ್ಳಿಗೆ ಮಾಡಿಬಿಡ್ತಾರೆ, ಸಾರ್ ಅದಕ್ಕೆ ಬಣ್ಣ ಬರಲಿ, ಆನಂತರ ದಪ್ಪ ಆಗಲಿ ಇನ್ನು ಅಂತೇಳಿ ಕೆಲವರು ದಪ್ಪ ಆಗ್ಲಿಕ್ಕೂ ಕೆಲವು ಪ್ರಚೋದಕ ಬಳಸ್ತಾ ಇದ್ದಾರೆ. ಅಂಥವು ದಿನೇ ದಿನೇ ಆಹಾರದಲ್ಲಿ ಸೇರ್ಕೊಂಡು ಈರುಳ್ಳಿ ಗಾತ್ರ ದೊಡ್ಡದಾಗುತ್ತೆ, ನಮ್ಮ ಗಾತ್ರ ಹಾಳಾಗೋಗ್ತದೆ. ಆದ್ರಿಂದ ನಮ್ಮ ಆರೋಗ್ಯವನ್ನು ನಾವು ಸಂರಕ್ಷಣೆ ಮಾಡ್ಕೋಬೇಕು ಅಂದರೆ ಇವೆಲ್ಲದರ ಬಗ್ಗೆ ಹೆಚ್ಚು ಪೀಡನಾಶಕಗಳು ಆದರೂ ಬರ್ತಾ ಇದೆ, ಇನ್ನೆಂಗೆ ಕಡಿಮೆ ಮಾಡಬೇಕು ನೋಡಿ. ಕಡಿಮೆ ಮಾಡೋಕ್ಕೂ ವಿಧಾನಗಳಿದೆ. ನಾವು ಮೊದಲನೇದೇನು, ಪೀಡನಾಶಕವನ್ನು ಮಿತವಾಗಿ ಬಳಸಬೇಕು. ಯಾರು ಹೇಳೋದಿಲ್ಲ, ತರಕಾರಿ ತಂದ್ರೆ ನಾನು ಕಡಿಮೆ ಔಷಧಿ ಸಿಂಪಡಣೆ ಮಾಡಿದ್ದೀನಿ ಯಾರು ಹೇಳಲ್ಲ. ಆನಂತರ ಅದನ್ನು ತಂದಾಗ ನಾವೇ ಮಾಡಬೇಕು, ಚೆನ್ನಾಗಿ ಒಳ್ಳೆಯ ನೀರಲ್ಲಿ ತೊಳಿಬೇಕು. ಆ ನಂತರ ಇನ್ನೊಂದು ವಿಧಾನ, ಉಪ್ಪು ನೀರಲ್ಲಿ ನೆನೆ ಹಾಕ್ತಾರೆ ಹಣ್ಣುಗಳಿದೆ, ಹಣ್ಣುಗಳನ್ನು ನಾವೇನು ಮಾಡ್ತೀವಿ, ಉಪ್ಪು ನೀರಲ್ಲಿ ತೊಳಿತೀವಿ. ಉಪ್ಪು ನೀರಲ್ಲಿ ತೊಳೆದಾಗ ಏನಾಗುತ್ತೆ, ಈಗ ದ್ರಾಕ್ಷಿ ನಿಮ್ಮೆ ಬೆಳ್ಳಗಿರ್ತಕ್ಕಂಥದ್ದೆಲ್ಲ ಅದು ಪೀಡನಾಶಕ, ಅದು ಹೋಗಲಾಡಿಸ್ಬೇಕಂದ್ರೆ ಉಪ್ಪು ನೀರು ಒಂದು 5 ನಿಮಿಷ ನೆನೆ ಹಾಕ್ಬಿಟ್ಟು ಆ ನಂತರ ತಿಂದರೆ ಇಷ್ಟು ಕಡಿಮೆ ಆಗುತ್ತೆ, ಗೊತ್ತಾಯ್ತಲ್ಲ. ಆ ನಂತರ ಇನ್ನೂ ಕೆಲವರು ಏನು ಮಾಡ್ತಾರೆ, ಮೇಲಿನ ಸಿಪ್ಪೆಯನ್ನು ತೆಗಿತಾರೆ. ಮೇಲಿನ ಸಿಪ್ಪೆ ತೆಗೆದಾಗ ಏನಾಗುತ್ತೆ, ಹೆಚ್ಚಿನ ಪ್ರಮಾಣದ ಪೀಡನಾಶಕಗಳು ಆ ಸಿಪ್ಪೆ ಸೇರ್ಕೊಂಡ್ಬಿಡುತ್ತೆ. ಅಂದರೆ ಸಿಪ್ಪೆ ತೆಗೆದಾಗ ಎಷ್ಟೋ ಪ್ರಮಾಣ ಕಡಿಮೆ ಆಗುತ್ತೆ, ಅಲ್ಲಿ ಸ್ವಲ್ಪ ನಮ್ಮ ದೇಹನ ಅಡ್ಜಸ್ಟ್ ಆಗ್ತಾ ಇದೆ. ಅದು ಹೆಚ್ಚಿನ ಪ್ರಮಾಣದಲ್ಲಿ ತಿಂದಾಗ ನಮ್ಮ ದೇಹಕ್ಕೆ ತೊಂದರೆ ಆಗುತ್ತೆ ಪೀಡನಾಶಕಗಳು ಹೆಚ್ಚಾದಾಗ. ಆ ನಂತರ ಇನ್ನೂ ನಾವು ಪೀಡನಾಶಕ ಸಂಪೂರ್ಣ ನಾಶ ಪಡಿಸ್ಬೇಕು ಅಂದ್ರೆ ಏನು ಮಾಡಬೇಕು, ಬೇಯಿಸೋದ್ರಿಂದ ಏನಾಗುತ್ತೆ, 100 ಡಿಗ್ರಿ ಸೆಂಟಿಗ್ರೇಡ್ಗಿಂತ ಹೆಚ್ಚಿನ ಉಷ್ಣತೆಯಲ್ಲಿ ನಾವು ಯಾವುದೇ ಆಹಾರ ಪದಾರ್ಥ ಬೇಯಿಸಿದಾಗ ಏನಾಗುತ್ತೆ, ಅಲ್ಲಿ ಈ ಪೀಡನಾಶಕಗಳು ಉಳಿಕೆ ಅಂಶಗಳೆಲ್ಲ ವಿನಾಶ. ಹಂಗಂತೇಳಿ ಬಾಳೆಹಣ್ಣು ದಾಳಿಂಬೆ ಹಣ್ಣು ಬೇಯಿಸೋಕ್ಕಾಗತ್ತಾ, ಎಲ್ಲವನ್ನೂ ಕೂಡ ನಾವು ಬೇಯಿಸಿ ತಿನ್ನೋಕ್ಕಾಗೋದಿಲ್ಲ. ಇನ್ನು ಕಟ್ಟ ಕಡೆದಾಗ ನಾವು ವಿಜ್ಞಾನಿಗಳು ಹೇಳ್ತೀವಿ ರೈತ ಬಾಂಧವರಿಗೆ, ಪೀಡನಾಶಕ ರಹಿತವಾದ ಆಹಾರ ಸೇವಿಸಬೇಕು ಅಂದರೆ ನಿಮ್ಮಲ್ಲದಲ್ಲಿ ದನ ಕಟ್ಕೊಂಡು ಸಾವಯವ ಕೃಷಿ ಮಾಡ್ಕೊಂಡು ತಿಂದ್ರಿ. ಪಟ್ಟಣದಲ್ಲಿರುವ ಒಬ್ಬ ಶ್ರೀಮಂತನ ಆರೋಗ್ಯದ ಗುಟ್ಟು ಎಲ್ಲಿದೆ ಅಂದರೆ ರೈತ ಇಟ್ಟಿರ್ತಕ್ಕಂಥ ತಿಪ್ಪೆ ಗುಂಡಿಲಿರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ನಮ್ಮನ್ನು ಸಂಪರ್ಕಿಸುವಂಥ ನಮ್ಮ ದೂರವಾಣಿ ಸಂಖ್ಯೆ 9480109873. ನಮಸ್ಕಾರ. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ಕಿಸಾನ್ ವಾಣಿ ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮದ ಕೊನೆಯದಾಗಿ ಕೇಳೋಣ ಒಂದು ಜನಪದ ಗೀತೆಯನ್ನ. ಚಲ್ಲಿದರು ಮಲ್ಲಿಗೆಯ ಬಾನಸುರೇರಿ ಮೇಲೆ, ಚಲ್ಲಿದರು ಮಲ್ಲಿಗೆಯ ಬಾನಸುರೇರಿ ಮೇಲೆ, ಅಂದದ ಚಂದದ ಮಾಕಾರ ಮಾದೇವಿಗೆ ಚಲ್ಲಿದರು ಮಲ್ಲಿಗೆಯ, ಅಂದದ ಚಂದದ ಮಾಕಾರ ಮಾದೇವಿಗೆ ಚಲ್ಲಿದರು ಮಲ್ಲಿಗೆಯ. ಮಾಯಕ ಮಾಡುವರು